ಜ್ಞಾನ ಆರಂಭ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಎಫ್ಎಂ ಕಂಪನಾಂಕ 100.6, ಇದು ಆಕಾಶವಾಣಿಯ ಮೈಸೂರು ಕೇಂದ್ರ. ಈಗ ವೇಳೆ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ. ಕೃಷಿ ರಂಗ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೇವು ಮೆಲುಕು, ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಕಾರ್ಯಕ್ರಮ ಕೇಳುವಿರಿ. ಮೊದಲಿಗೆ ಒಂದು ಜಾಹೀರಾತನ್ನು ಕೇಳೋಣ, ನಂತರ ಮೇವು ಮೆಲುಕು ಕಾರ್ಯಕ್ರಮ ಆರಂಭವಾಗಲಿದೆ. ರೀ ಗೀತಾ, ಗ್ಯಾಸ್ ಬುಕ್ ಮಾಡೋದು ಮರ್ತೇ ಹೋಯ್ತು. ತಿಂಗಳ ಕೊನೆ, ಭಾನುವಾರ ಬೇರೆ, ಏನ್ ಮಾಡೋದ್ರಿ, ಮನೇಲಿ ಗ್ಯಾಸ್ ಇಲ್ಲ. ಅಯ್ಯೋ, ನಿಮ್ ಗೊತ್ತಿಲ್ವಾ, ಲಿಟಲ್ ಗ್ಯಾಸ್ ನಲ್ಲಿ 2 kg ಸಿಲಿಂಡರ್ ವಾರದ 7 ಸಿಗುತ್ತೆ. ಭಾನುವಾರನೂ ಸಿಗುತ್ತಾ? ಸಿಗುತ್ತೆ. ರಜಾ ದಿನ ಸಿಗುತ್ತೆ. ಹಬ್ಬದ ದಿನ ಸಿಗುತ್ತೆ. ನಾನಂತೂ ಬುಕ್ ಮಾಡೋದನ್ನೇ ನಿಲ್ಸಿದೀನಿ. ಬುಕ್ಕಿಂಗ್ ಮಾಡಲ್ಲ, ಡೆಲಿವರಿ ಹುಡುಗನ್ಗೂ ವೇಟ್ ಮಾಡಲ್ಲ. ಅಯ್ಯೋ, ತಿಂಗಳ ಕೊನೆ ಸಂಬಳನೂ ಹಾಕಿಲ್ವಲ್ರಿ. 2 kg ಸಿಲಿಂಡರ್ ಇದೆಯಲ್ಲ. 2 kg? ಹೌದು, 2 kg ಸಿಲಿಂಡರ್ ತರಕಾರಿ ತಂದ ಹಾಕಿ ತರಬಹುದು. ಹೌದಾ, ಸದ್ಯ 2 kg ಸಿಲಿಂಡರ್ ಸಿಕ್ತಲ್ಲ. ಈಗ ಲಿಟಲ್ ಗ್ಯಾಸ್ ನಲ್ಲಿ ಡ್ರಾಪ್ ಇನ್ ಪಿಕ್ಅಪ್, ಹೊಸ ಗಾಲಿ, ಹೊಸ ಬೆಲಕು. ಲಿಟಲ್ ಗ್ಯಾಸ್ ಗವರ್ಮೆಂಟ್ ಗೆಸ್ಟ್ ಹೌಸ್ ರೋಡ್, ನಜರ್ಬಾದ್, ಮೈಸೂರು. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ಬಿಸಿ ಫಾರಂ, ಮಂಡ್ಯ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ರೈತ ಬಾಂಧವರೇ, ಇಂದಿನ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಸುಸ್ಥಿರ ಹೈನುಗಾರಿಕೆಯನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ KR ಪೇಟೆ ತಾಲೂಕು ಬೂಕನಕೆರೆ ಹೋಬಳಿ ಕಾಪನಹಳ್ಳಿಯ ಕೃಷಿಕ ದಂಪತಿ KC ನಾಗೇಶ ಹಾಗೂ ಆರ್ ನಳಿನ. ಕೇಳಿ ಮೇವು ಮೆಲುಕು. ನಳಿನ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಾಗೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ನಳಿನಾ ಅವರೇ, ಹುಟ್ಟೂರು ಯಾವುದು ತಮ್ಮದು? ನಮ್ಮದು ಹುಟ್ಟೂರು ವಿಟ್ಲಾಪುರ. ತಂದೆ ತಾಯಿ ಏನು ಮಾಡ್ತಾರೆ? ಅವರು ವ್ಯವಸಾಯನೇ. ಜಮೀನು ಎಷ್ಟಿದೆ ತಾಯಿ? ಅಲ್ಲಿ 2 ಎಕರೆ ಐತೆ. ಏನೇನು ಬೆಳೆ ಬೆಳೀತಾರೆ ಅಲ್ಲಿ? ಅಡಿಕೆ, ಬಾಳೆ, ಕಬ್ಬು, ದನ ಐತೆ, ಎಲ್ಲ ವ್ಯವಸಾಯ ಮಾಡ್ತಾರೆ. ನೀವೆಷ್ಟು ಜನ ಮಕ್ಕಳು? ನಾವು 2 ಹೆಣ್ಮಕ್ಳು. ನೀವೇ ದೊಡ್ಡವರಾ? ನಾವು ಚಿಕ್ಕವರು. ಅಕ್ಕ ಅವರೇ. ಏನು ಓದಿದ್ರಿ ನಳಿನಾ ಮೇಡಮ್? ಸೆಕೆಂಡ್ ಇಯರ್ PUC. ಏನು PUC ನಲ್ಲಿ? ಕಾಮರ್ಸ್. ಕಾಮರ್ಸ್ ತಗೊಂಡಿದ್ರ? ವೆರಿ ಗುಡ್. ಎಲ್ಲಿ ಓದಿದ್ರಿ PUC ನ? KR ಪೇಟೆ. ಮತ್ತೆ ಮುಂದಕ್ಕೆ ಯಾಕೆ ಓದ್ನಿಲ್ಲ? ಓದ್ಲಿಲ್ಲ, ನಮ್ಮ ಮದುವೆ ಫಿಕ್ಸ್ ಆಯ್ತು. ಮದುವೆ ಆದ ಇನ್ನ ವ್ಯವಸಾಯ ಕಡೆಗೆ ಅಲ್ಲಿ ತಿರುಗಿಕೊಂಡು. ನಿಮಗೆ ಕಾಲೇಜಲ್ಲಿ ಓದುವಾಗ ತುಂಬಾ ಓದಬೇಕು ಆ ಥರ ಏನು ಅನಿಸ್ಲಿಲ್ಲ. ಓದಷ್ಟು ಓದ್ದು, ಮದುವೆ ಆದ್ಮೇಲೆ ವ್ಯವಸಾಯನೇ ಮಾಡ್ಕೊಂಡು ಓದು. ಅಲ್ಲಮ್ಮ, ಆಸೆ ಏನಿರ್ಲಿಲ್ವಾ ಅಂತ ಕೇಳಿದೆ. ಆಸೆ ಏನಿರಲಿಲ್ಲ. ಡಿಗ್ರಿ ಓದಬೇಕು ಆ ಥರ ಏನಿಲ್ಲ. ಒಳ್ಳೆ ಕೆಲ್ಸಕ್ಕೆ ಸೇರ್ಕೋಬೇಕು ಆ ಥರ ಏನು. ಸಿಟಿಗೆ ಹೋಗ್ಬೇಕು ಆ ಥರ ಏನಿರಲಿಲ್ಲ. ಆ ಥರ ಏನಿರಲಿಲ್ಲ. ಪರವಾಗಿಲ್ಲ ಬಿಡಿ. ಮನೆಯಲ್ಲಿ ಏನು ಕೆಲಸ ಮಾಡ್ತಿದ್ರಿ? ಮನೆಯಲ್ಲಿ ಮಾಮೂಲಿ ವ್ಯವಸಾಯ ಎಲ್ಲ ಮಾಡ್ತಿದ್ದೋ. ಅಪ್ಪ ಅವ್ರ ಜೊತೆ ಎಲ್ಲ ಹೊಲದ ಹತ್ರ ಎಲ್ಲ ಒಯ್ತಿದ್ದೋ. ಏನು ಮಾಡ್ತಿದ್ರಿ? ಹೊಲಕ್ಕೆ ಒಯ್ತಿದ್ರಿ? ಸರಿ. ಹೊಲಕ್ಕೆ ಒಯ್ತಿದ್ದು, ದನ ಮೇಯಿಸೋದು, ಕಡ್ಡಿ ಕುಯ್ಯೋದು, ಅವ್ರಿಗೊಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡೋ. ಹೌದಾ? ಮಾಡ್ಸೋರ ಕೆಲಸ ನಿಮ್ಮ ಕೈನಲ್ಲಿ? ಮಾಡ್ಸೋರ. ಮಾಡ್ಸೋರ. ಮುದ್ದಿನ ಮಗಳು ಅಂತ ಏನು ಮನೆಯಲ್ಲೇ ಕುಂತ್ಕೊಂಡಿಲ್ಲ? ನಿಮಗೂ ಆಸಕ್ತಿ ಇತ್ತ? ಆಸಕ್ತಿ ಇತ್ತು. ಹೌದಾ? ಮತ್ತೆ ಅಡುಗೆ ಮಾಡೋದು ಹೇಳ್ಕೊಟ್ಟವ್ರೆ ತಾಯಿ? ಅಡುಗೆನೂ ಮಾಡ್ತೀವಿ. ಏನೇನು ಹೇಳ್ಕೊಟ್ಟಿದ್ದಾರೆ ತಾಯಿ? ಎಲ್ಲ ಮಾಮೂಲಿ ಮನೇಲಿ ಹೆಂಗೆ ಅಡುಗೆ ಮಾಡೋದು, ಅನ್ನ ಸಾಂಬಾರು ಎಲ್ಲನೂ ಮಾಡ್ತೀವಿ. ಯಾವತ್ತಾರು ಅಡುಗೆ ಮಾಡಿ ಕೆಡಿಸಿ ಅಪ್ಪ ಅವಂಗೆ ಹಾಕಿದ್ದೀಯಾ ನೀವು? ಕೆಡಿಸಿಲ್ಲ, ಮಾಡಿದ್ದೀವಿ, ಪರವಾಗಿಲ್ಲ ನನಗೆ. ಈಗ ನೀವು ಓದುವಾಗ ವ್ಯವಸಾಯದ ಕೆಲಸನೇ ಮಾಡ್ತಾ ಇದ್ರಿ, ವ್ಯವಸಾಯದ ಬಗ್ಗೆ ಪ್ರೀತಿ ಇತ್ತು ನಿಮಗೆ ಅಲ್ವಾ? ರೈತನ ಮದುವೆ ಆಗಕ್ಕೆ ಇಷ್ಟ ಇತ್ತಾ? ಇಷ್ಟ ಇತ್ತು, ನಾವು ಅದೇ ಮಾಡೋದ್ರಿಂದ ನಮಗೂ ಇಷ್ಟ ಇತ್ತು. ಎಲ್ಲ ಈಗ ತುಂಬಾ ಜನ ಹೆಣ್ಮಕ್ಳು ರೈತರನ್ನ ಮದುವೆ ಮಾಡ್ಕೊಳ್ಳಲ್ಲ ಅಂತಾರೆ ಅಲ್ವಾ? ನಮ್ಮ ಹೌದು ನಿಮ್ ತರ ಓದಿರೋರು, ಯಾಕೆ ಆ ಥರ ಅನಿಸ್ತದೆ ಹೆಣ್ಮಕ್ಳಿಗೆ ಅಂತ ನಿಮ್ಗೆ ಅನ್ಸುತ್ತೆ? ಅವರು ಹೊರಗಡೆ ಬಿಸಿಲಲ್ಲೆಲ್ಲ ಮಾಡಬೇಕು ಅಂತೇನಾರ ಆ ಥರ ಅನ್ಕೋತಾರೋ ಏನೋ ಗೊತ್ತಿಲ್ಲ, ನಮ್ಗೇನು ಆ ಥರ ಅನಿಸಿಲ್ಲ. ಎಲ್ಲ ನೀವು ಕೂಡ ಬಿಸಿಲಲ್ಲೇ ಕೆಲಸ? ನಾವು ಬಿಸಿಲಲ್ಲೇ ಮಾಡ್ತೀವಿ, ನಾವು ಸಣ್ಣದ್ರಿಂದ ಅದೇ ಅಭ್ಯಾಸ ಆಗಿದ್ರಿಂದ ನಮಗೆ ಅಡ್ಜಸ್ಟ್ ಆಗೈತೆ, ಅವ್ರು ಅಡ್ಜಸ್ಟ್ ಆಗಲ್ವೋ ಏನೋ ಅಂತ ಗೊತ್ತಿಲ್ಲ. ಅಲ್ಲ ಈಗ ನೀವು ರೈತನ ಮದುವೆ ಆಗಿ ಸುಖವಾಗಿದ್ದೀರೋ ಇಲ್ವೋ? ಸುಖವಾಗಿದ್ದೀವಿ. ಚೆನ್ನಾಗಿದ್ದೀವಿ, ಚೆನ್ನಾಗಿದ್ದೀವಿ. ಓಕೆ. ನಿಮ್ಮ ಯಜಮಾನರು ಏನು ಕೆಲಸ ಮಾಡ್ತಾರೆ ಮತ್ತು ಏನೇನು ಬೆಳೆ ಬೆಳೀತಾರೆ? ಅವರು ವ್ಯವಸಾಯನೇ ಮಾಡ್ತಾರೆ, ಅವರು ನಮಗೂ ತೆಂಗು ಅಡಿಕೆ ಎಲ್ಲ ಐತೆ. ಇನ್ನು ಮನೆ ಹತ್ರ ಕೋಳಿ ಅಂಗಡಿ, ಮನೆ ಹತ್ರ ಅಂಗಡಿ ಮಾಮೂಲಿ ಚಿಲ್ಲರೆ ಅಂಗಡಿ, ಬಿಸ್ನೆಸ್ ಸಣ್ಣ ಪುಟ್ಟದೆಲ್ಲ ಅದು ಆಯ್ತದೆ, ವ್ಯವಸಾಯನೂ ನಡೀತದೆ. ಜಮೀನು ಎಷ್ಟದೆ? ಜಮೀನು ಒಂದು 4 acres ಐತೆ ನಮ್ದು. ಹೌದಾ? ಬೋರ್ವೆಲ್ ಇದೆಯಾ? ಬೋರ್ ಐತೆ. ದನ ಎಷ್ಟು ಸಾಕಿದಿರಿ? ದನ 6 ಐತೆ. ಯಾವ ದನ? ಇಲಾತ್ಯಾಸ. ಇಲಾಯ್ತಿ ಅಂದ್ರೆ ಹೆಚ್ ಎಫ್. ಓಹೋ, ಪರವಾಗಿಲ್ಲ. ಕೊಟ್ಟಿಗೆ ಬೇರೆ ಮಾಡ್ಕೊಂಡಿದ್ದೀರಾ? ಕೊಟ್ಟಿಗೆ ದೊಡ್ಡದಾಗಿ ಐತೆ. ದೊಡ್ಡದಾಗಿದೆ ಕೊಟ್ಟಿಗೆ. ಅದ್ರ ಜೊತೆಗೆ ಇನ್ನೇನಿದೆ ಅಂದ್ರೆ ಕೋಳಿ ಇದೆಯಾ? ಕೋಳಿ ಐತೆ, ನಾಟಿ ಕೋಳಿ. ಎಷ್ಟು? ಒಂದು 50 ಐತೆ. ಆಮೇಲೆ ಕುರಿ ಮೇಕೆ? ಕುರಿ ಮೇಕೆ ಏನು ಸಾಕಿಲ್ಲ ನಾವು, ಬರೀ ಹಸು ಕೋಳಿ. ದನ ದನ ಬಿಟ್ರೆ ಕೋಳಿ? ಕೋಳಿ. ಹೇಳಿ ಸರ್ ನಾಗೇಶ್ ಅವರು, ನಿಮ್ಮ ಬಗ್ಗೆ ಹೇಳಿ ಸರ್. ನೀವು ಯಾವ ಊರಿನವರು? ನಾವು ಕಾಪ್ನಲ್ಲಿ, ಬುಕ್ಕನಕೆರೆ ಹೋಬಳಿ, ಕೆಆರ್ಪೇಟೆ ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆನವರು. ನೀವೆಲ್ಲಿ ತನಕ ಓದಿದ್ರಿ? ನಾನು SSLC ಅಷ್ಟೇ. ಹೌದಾ? ಎಲ್ಲಿ ಓದಿದ್ರಿ SSLC? ನಾವು ಬಳ್ಳೇಕೆರೆಯಲ್ಲಿ ಓದಿದ್ದೆ ಸರ್. ಬಳ್ಳೇಕೆರೆ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ಇಲ್ಲ, ತಿರೋಗಿದೆ, ನಮ್ಮ ತಾಯಿ ಮಾತ್ರ ಇರೋದು. ಅಲ್ಲ, ಜಮೀನಿತ್ತ, ಏನು ಬೆಳೆ ಮಾಡ್ತಿದ್ರು? ಅವಾಗ ಬರೀ ಭತ್ತ ಮಾತ್ರ ಬೆಳೀತಿದ್ರು ಅಷ್ಟೇ, ಇನ್ನು ಭತ್ತ ರಾಗಿ ಅಷ್ಟೇ, ಏನು ಪಂಪ್ ಸೆಟ್ ಏನು ಮಾಡಿರಲಿಲ್ಲ. ನಾನೇನು ಊರಲ್ಲಿರಲಿಲ್ಲ, ನಾನು ಬೊಂಬಾಯಲ್ಲಿದ್ದೆ. ಬೊಂಬಾಯಲ್ಲಿ? ಹಾಂ, ಮಹಾರಾಷ್ಟ್ರದಲ್ಲಿದ್ದೆ. ಅಲ್ಲಿಂದ ಬಂದಮೇಲೆ ಮದುವೆ ಆಗೋದು 2 ವರ್ಷ ಆದಂಗೆ ಮೊದಲೇ ಬಂದೆ, ಒಂದು 12 ವರ್ಷ ಆಯಿತು ನಾನು ಊರಿಗೆ ಬಂದು. ಆವಾಗ್ಲಿಂದನು ಊರಲ್ಲಿ ಎಲ್ಲನೂ ಒಂದು ಸ್ವಲ್ಪ ದುಡ್ಡಿತ್ತಲ್ಲ, ಅದರಲ್ಲಿ ಪಂಪ್ ಸೆಟ್ಟು, ಬೋರು ಎಲ್ಲ ಮಾಡ್ಕೊಂಡು, ಹಸಿ ಹುಲ್ಲು ಎಲ್ಲ ಮಾಡ್ಕೊಂಡು, ಹಸು ಮಾಡ್ಕೊಂಡು, ಆಮೇಲೆ ಮದುವೆ ಫಿಕ್ಸ್ ಆಯ್ತಲ್ಲ, ಇಲ್ಲೇ ಸೆಟ್ಲ್ ಆದ ಇನ್ನೇನು ಹೊರಗಡೆ ಎಲ್ಲೂ ಹೋಗಲಿಲ್ಲ. ಇನ್ನು ಇಲ್ಲಿಂದನೇ ವ್ಯವಹಾರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು. ನಾನು SSLC ಫೇಲ್ ಆಗಿತ್ತು ಅಂತ ಕದ್ದೊಂಡೋಗ್ಬಿಟ್ಟಿದ್ದೆ. ಅವಾಗ ಆ ಥರ ಭಯ ಪಡ್ತಿದ್ರು, ಈಗೇನು ಆ ಥರ ಇಲ್ಲ ಬಿಡಿ ಸರ್. ಅಲ್ಲ, ಫೇಲ್ ಆದರೆ ಕದ್ದೋಗೋದು ಅದಕ್ಕೇನು ಉಂಟಾಗಿತ್ತು. ಇನ್ನು ಚೆನ್ನಾಗಿ ಓದ್ತಿದ್ದ, ಫೇಲ್ ಆಗ್ಬಿಟ್ನಲ್ಲ, ಏನಾರು ಅನ್ಕೊಳ್ತಾರೆ ಅಂದ್ಬಿಟ್ಟು, ಜನ ತಪ್ಪು ತಿಳ್ಕೊಳ್ತಾರೆ ಅಂದ್ಬಿಟ್ಟು ಕದ್ದೊಂಡೋಗ್ಬಿಟ್ಟಿದ್ದು. ಅಲ್ಲೋಗಿ ಏನು ಮಾಡಿದ್ರಿ ಬೊಂಬಾಯಲ್ಲಿ? ಅಲ್ಲಿಗೆ ಹೋಟೆಲ್ಗೆಲ್ಲ ಸೇರ್ಕೊಂಡು ಇಲ್ಲಿ ಊಟ ಗಿಟ್ಟ ತೊಳಿತಿದ್ದ. ಅವಾಗ ಎಲ್ಲಿದ್ರಿ, ಯಾವ ಪ್ರದೇಶದಲ್ಲಿ? ನಾವು ನಾನು ಕಾಂದಿವಳ್ಳಿ, ಕಾಂದಿವಳ್ಳಿ ಈಸ್ಟ್ ಅಂತ ಅಲ್ಲಿದ್ದೆ ಅವಾಗ. ಸ್ವಲ್ಪ ಎಷ್ಟು ವರ್ಷ ಆಯ್ತು? ಅಲ್ಲೊಂದು 6 ತಿಂಗಳು ಕೆಲಸ ಮಾಡಿದ್ರೆ ಸ್ವಲ್ಪ ನಾಲೆಡ್ಜ್ ಇನ್ನು ಸ್ವಲ್ಪ ಹಿಂದಿಗಿಂತಿ ಕಲ್ತ ಮೇಲೆ ಇನ್ನು ಬೇರೆ ಕಡೆ ಕೆಲಸ ಹೋಗಿ. ಎಷ್ಟು ವರ್ಷ? ನಾನೊಂದು 8 ವರ್ಷ ಇದ್ದೆ. ಹೌದಾ? ಒಂದಷ್ಟು ದುಡ್ಡು ಮಾಡ್ಕೊಂಡು, ದುಡ್ಡು ಮಾಡ್ಕೊಂಡು ಊರಲ್ಲಿ ಮನೆ ಮಾಡ್ಕೊಂಡು, ಬೋರು ಪಂಪ್ ಸೆಟ್ಟು ಎಲ್ಲಾನು ಮಾಡ್ಕೊಂಡು, ಆಮೇಲೆ ಊರಿಗೆ ಸೆಟ್ಲ್ ಆದ. ಪರವಾಗಿಲ್ಲ. ಬೊಂಬಾಯಿಗೆ ಹೋಗಿ ಬಂದಿದ್ದಾರೆ ಅಂತ ಮದುವೆ ಮಾಡ್ಕೊಂಡ್ರಲ್ರಿ ನಳಿನ ಅವರೇ? ನೀವು ಹಂಗೇನಿಲ್ಲ ಸರ್, ಹಂಗೇನಿಲ್ಲ. ಅವ್ರು ಇಲ್ಲೇ ಊರಲ್ಲಿ ಆಲೆ 2 ವರ್ಷ ಆಗಿತ್ತಲ್ಲ ಸೆಟ್ಲ್ ಆಗಿ ಇಲ್ಲೇ ಊರಲ್ಲಿ. ಅಲ್ಲ, ಆದರೂ ಹುಡುಗ ಬೊಂಬಾಯಿಗೆ ಹೋಗಿ ಬಂದವನೇ, ಆಮೇಲೆ ಮದುವೆ ಆದಮೇಲೆ ನನ್ನ ಕರ್ಕೊಯ್ತಾನೆ? ಆ ಥರ ಏನಿಲ್ಲ ಸರ್. ಆ ಥರ ಏನಿಲ್ವೋ? ಸರಿ, ಹೇಳಿ ನಾಗೇಶ್. ಈಗ ನಿಮ್ಮ ಜಮೀನು ನೀವು ಬೊಂಬಾಯಲ್ಲಿ ಇದ್ದಾಗೇನೆ ಅಭಿವೃದ್ಧಿ ಮಾಡಕ್ಕೆ ಶುರು ಮಾಡಿದ್ರು? ಶುರು ಮಾಡಿದ್ದೆ ಸರ್, ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಎಲ್ಲಾನು ಏನಂತ ಏನಿರಲಿಲ್ಲ, ಇಂಪ್ರೂವ್ಮೆಂಟ್ ಮಾಡಿರಲಿಲ್ಲ. ಬರೀ ರಾಗಿ ಗದ್ದೆಗೆ ಮಾತ್ರ ಭತ್ತ ಬೆಳಿತಿದ್ರು, ನೀರಾವರಿ ಇರುತ್ತೆ, ಭತ್ತ ಬೆಳಿತಿದ್ರು, ರಾಗಿ ಬೆಳಿತಿದ್ರು. ನಾವು ಎಲ್ಲಾನು ಮಟ್ಟರೆ ಮಟ್ಟ ಮಾಡಿಸಿ, ಬೋರು ಪಂಪ್ ಸೆಟ್ ಎಲ್ಲ ಮಾಡಿಸಿ, ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ಟೆಪ್ ಬೈ ಸ್ಟೆಪ್ ಮನೇನು ಮಾಡ್ಕೊಂಡು, ಅವರು ಹಳೆ ಮನೆ ಇತ್ತು ಅದು ಬಿಟ್ಟಾಕ್ಬಿಟ್ಟು ರೋಡ್ ಸೈಡಲ್ಲಿ ಮನೆ ಮಾಡ್ಕೊಂಡು. ಪರವಾಗಿಲ್ಲ, ಇಂಪ್ರೂವ್ಮೆಂಟ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಬಂದು. ಇನ್ನು ಬರಬಹುದು ಅನ್ನಿಸ್ತು, ಅವಾಗ ಬೊಂಬಾಯಿ ಬಿಟ್ಬಿಟ್ಟು ಬಂದು ಸೇರ್ಕೊಂಡು ಇಲ್ಲೇ ಸೆಟ್ಲ್ ಆಗ್ಬಿಟ್ಟು ಅಲ್ವೇ? ಅವಾಗ ಸೆಟ್ಲ್ ಆಗಿ ಒಂದು 2 ವರ್ಷ ಆದಮೇಲೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳಕ್ಕೆ ಅಂತ ಇದು ಮಾಡ್ಕೊಂಡಿದ್ದು. ಪರವಾಗಿಲ್ಲ ಬಿಡ್ರಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳು ಹೇಳಿದ್ರೆ? ನಮಗೆ 2 ಮಕ್ಕಳು. ಇಬ್ರು ಹೆಣ್ಣ ಗಂಡ? ಇಬ್ರು ಗಂಡು ಮಕ್ಕಳು. ಓ, ಈಗ ನಾಗೇಶ್ ಬರ್ರೆ, ಈಗ ನನಗೆ ಹೇಳಿ, ನೀವು ಎಷ್ಟು ವರ್ಷ ಆಯಿತು ವ್ಯವಸಾಯ ಶುರು ಮಾಡಿ ಇಲ್ಲಿ? ನಾನೊಂದು ಅಲ್ಲೇ ಒಂದು 12 ವರ್ಷ ಆಯಿತು. 12 ವರ್ಷ ಆಗಿದೆ. ಈಗ ನಿಮ್ಮ ಜಮೀನಿನಲ್ಲಿ ಏನೇನು ಬೆಳೆ ಇದೆ? ಸರ್, ಇವಾಗ ಅಡಿಕೆ ತೆಂಗು ಎಲ್ಲ ಸ್ವಲ್ಪ ಹಾಕಿದ್ದೀವಿ, ಮತ್ತೆ ಮೊದಲು ಕಬ್ಬು ಬೆಳಿತಿದ್ವಿ ಸರ್, ಅವಾಗೇನು ತೆಂಗು ನೆಡಲಿಲ್ಲ ನಾವು ಸಡನ್ ಆಗಿ, ಕಬ್ಬಲ್ಲಿ ಆದಾಯ ಜಾಸ್ತಿ ಇತ್ತು ಅವಾಗ, ಈಗೇನಿಲ್ಲ ಕಡಿಮೆ ಸ್ವಲ್ಪ ಸರ್, ಅವಾಗ ಚೆನ್ನಾಗಿರ್ತಲ್ಲ, ಅವಾಗ ಎಲ್ಲದಕ್ಕೂ ಕಬ್ಬು ಹಾಕಿದ ಅವಾಗ ಸ್ವಲ್ಪ ದುಡ್ಡು ಕಾಸೂ ಆಯಿತು. ಆಗ ಅದನ್ನೇ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಮನೆ ಮಾಡ್ಕೊಂಡು ಅದರಲ್ಲಿ ಮತ್ತೆ ಎಲ್ಲನೂ ಒಂದು ನಾಲ್ಕು ಬೋರ್ ಹೊಂಟೋದು ಒಂದು ಟೈಮಲ್ಲಿ ಬೇಸಿಗೆ ಆದಾಗ, ತಿರ್ಗಿ ಇನ್ನೊಂದು ಬೋರ್ ಹಾಕಿಸಿ ಒಂದು ನಾಲ್ಕನೇ ಬೋರ್ಗೆ ಬತ್ತು ನೀರು. ಇವಾಗ ಎಲ್ಲ ಕಡೆನೂ ತೆಂಗು ನೆಟ್ಕೊಂಡಿದ್ದೀವಿ, ಮತ್ತು ಅಡಿಕೆನೂ ಸ್ವಲ್ಪ ನೆಟ್ಟಿದ್ದೀವಿ, ಮಾಮೂಲಿ ಹಸು ಹುಲ್ಲು ಹಾಕೊಂಡು ನೇಪೇರೆಲ್ಲ ಒಂದೂವರೆ ಎಕರೆ ನೇಪೇರೆಲ್ಲ ಹಾಕೊಂಡಿದ್ದೀವಿ. ಅಲ್ಲ ನಿಮ್ಗೆ ಹಸು ಸಾಕಬೇಕು ಅಂತ ಅನಿಸಿದ್ದೆ ಯಾಕೆ? ಹಸುನಲ್ಲಿ ಆದಾಯ ಜಲ್ದಿ ಬರುತ್ತೆ ಅನ್ನೋ ಉದ್ದೇಶಕ್ಕೆ, ಪರವಾಗಿಲ್ಲ ವಾರ ವಾರ ದುಡ್ಡಿಗೆಲ್ಲ ಟರ್ನ್ ಓವರ್ ಆಗುತ್ತಲ್ಲ ಅನ್ನೋದಕ್ಕೆ ಸಾಕಿದ್ದು ಹಸು. ಹೌದಾ? ಸ್ಟಾರ್ಟಿಂಗು. ಆಮೇಲೆ ಈಗ ಇವಾಗ ಎಲ್ಲ ಗೊತ್ತಾಗ್ತಲ್ಲ ಸರ್ ಯಾವ ಥರ ಹೆಂಗಾಗುತ್ತೆ ಅಂತ. ನಮ್ಗೆ ಅಲ್ಲೇ ಒಂದು 10 ವರ್ಷ 12 ವರ್ಷ ಎಕ್ಸ್ಪೀರಿಯೆನ್ಸ್ ಆಯಿತು ಹಸುನಲ್ಲಿ, ಎಲ್ಲ ಮಾಡ್ಕೊಂಡು ಹೋಗ್ತಿದ್ದೆ ಹಸು. ಮತ್ತು ಕೋಳಿ ನಾಟಿ ಕೋಳಿ ನಮ್ಮದು ಸ್ವಲ್ಪ ಚಿಲ್ಲರೆ ಅಂಗಡಿನೂ ಮಾಡ್ಕೊಂಡು ಮನೆ ಹತ್ರನೇ ಚಿಕ್ಕೂರಲ್ವ ನಮ್ಮದು, ಆಮೇಲೆ ಪ್ರೈವೇಟ್ ಡೈರಿನೂ ಮಾಡ್ಕೊಂಡು ಆವಾಗಲೇ ಎಲ್ಲ ತೋರಿಸ್ತಲೇನೆ, ಆವಾಗಲಿಂದನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಸ್ವಲ್ಪ ಸ್ವಲ್ಪ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಗಂಡ ಹೆಂಡತಿ ಇಬ್ಬರು ಸೇರಿ. ನಮ್ಮಅಮ್ಮನೂ ಸತ ಜೊತೆಗೆ ಸಪೋರ್ಟ್ ಮಾಡ್ತಾರೆ, ನಾವು 3 ಜನನೂ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್. ಹೌದಾ? ನಿಮಗೂ ಹಾಗೆ ಅನಿಸುತ್ತೆ ನಮ್ಮ ನಳಿನ ದುಡ್ಡು ಬರುತ್ತೆ ಅಂತ ಅನ್ಸುತ್ತಾ ಹೈನುಗಾರಿಕೆನಲ್ಲಿ? ಬರುತ್ತೆ ಸರ್. ಬರುತ್ತೆ. ಎಷ್ಟು ಬರ್ತಾ ಇದೆ ನಿಮಗೆ? ನಮಗೆ ಅದೇ ಮೊಟ್ಟೆ ಅವೆಲ್ಲ ಇಕ್ಕಿ ಕೋಳಿ ಎಲ್ಲ ಮಾರೋದ್ರಿಂದ ಆದಾಯ ಆಗುತ್ತೆ. ಅಲ್ಲಮ್ಮ ನಾನು ಕೇಳ್ತಿರೋದು ಹಸುನಲ್ಲಿ ಎಷ್ಟು ಬರುತ್ತೆ? ಹಸುನಲ್ಲಿ ಹಾಲೆಷ್ಟು? ಹಾಲೊಂದು 20 ಲೀಟ್ರ್ ಸರ್. ಒಂದು ಟೈಮ್ಗೆ ಒಂದು ದಿನಕ್ಕೆ 40 ಲೀಟ್ರ್? 40 ಲೀಟ್ರ್. ನೀವೇ ಮಾರ್ತೀರಾ ಹಾಲನ್ನ? ಡೈರಿ ಐತಲ್ಲ ಸರ್ ನಮ್ಮ ಸ್ವಂತ, ಅದಕ್ಕೆ ಹಾಕೊಳ್ತೀವಿ. ನಿಮ್ದೇ ಡೈರಿ? ನಮ್ದೇ ಸ್ವಂತ ಡೈರಿ ಐತೆ. ಎಲ್ಲಿ? ಕಾಪ್ನಳ್ಳಿ. ಹೌದಾ? ಅಂದ್ರೆ KMF ಡೈರಿನಾ ಅಥವಾ ನೀವೇ ಮಾಡ್ಕೊಂಡಿದ್ದೀರಾ? ನಾವು ಪ್ರೊವಿಡ್ ಡೈರಿ. ಹೌದಾ? ಹೌದು. ಹಾಲು ಮಾರಾಟ ಹೇಗೆ ಮತ್ತೆ? ಮಾರಾಟ ಅಂದ್ರೆ ಒಂದು ಗಾಯತ್ರಿ ಡೈರಿ ಅಂತ ಐತೆ, ಅಲ್ಲಿಗೆ ಆಟೋ ಬರುತ್ತೆ, ಅದಕ್ಕೆ ಹಾಕಳಿಸ್ತೀವಿ, ಅವರು ತಗೋಯ್ತಾರೆ. ಹೌದಾ? ಒಂಚೂರು ಹೇಳ್ರಿ ವಿವರವಾಗ ಅದೇನದು, ನಿಮ್ದೇ ಡೈರಿ ಪ್ರೈವೇಟ್ ಡೈರಿ ಅಂದ್ರೆ? ಪ್ರೈವೇಟ್ ಊರ ಎಲ್ಲರ ಹತ್ರ ಹಾಲು ಹಾಕ್ಸ್ಕೊಳ್ತೀವಿ ನಾವೂ, ಅದನ್ನು ಒಂದು ಇದು ಮಾಡ್ಕೊಂಡಿದ್ವಿ. ಈಗ ಎಲ್ಲರಿಗೂ ಕಮಿಟ್ಮೆಂಟ್ ಜಾಸ್ತಿ ಅಲ್ವಾ, ಆ ಉದ್ದೇಶಕ್ಕೆ ವಾರ ವಾರ ಪೇಮೆಂಟ್ ಕೊಟ್ಟು ಎಲ್ಲರಿಗೂ ತಿಂಡಿ ತಗೊಡ್ತೀವಿ ನಾವೇನೆ ಹಸುಗೆ, ಮತ್ತೆ ಪೇಮೆಂಟ್ ಅನ್ನು ಕರೆಕ್ಟಾಗಿ ಟೈಮ್ ಟೈಮ್ ಕೊಟ್ಟು ಎಲ್ಲ ನಮ್ಗೆ ಸ್ವಲ್ಪ ಹಾಲಾಗ್ತಾರೆ ಜಾಸ್ತಿ ಜನ. ಒಂದು ನಮ್ದೊಂದು 6-7 ಕ್ಯಾನ್ ಹೋಗುತ್ತೆ ನಮ್ಮೂರಿಂದನೇ. ಹೌದಾ? ಎಲ್ಲಿ ಕಳಿಸ್ತೀರಿ? ಆಂಧ್ರ ಕಳಿಸ್ತೀವಿ ಸರ್ ಹಾಲನ್ನ. ಆಂಧ್ರ ಕಳಿಸ್ತೀವಿ. ಆಂಧ್ರದಲ್ಲಿ ಗಾಯತ್ರಿ ಡೈರಿ ಅಂತ ಪ್ರೈವೇಟ್ ಡೈರಿ, 15 ದಿವಸಕ್ಕೆ ಒಂದ್ಸಲ ಪೇಮೆಂಟ್ ಕೊಡ್ತಾರೆ. ಮಾಮೂಲಿ KMF ಒಂದು 3 ರೂಪಾಯಿ 4 ರೂಪಾಯಿ ಜಾಸ್ತಿನೇ ಕೊಟ್ಟು ನಾವು ಹಾಲು ತಗೊಂಡು ಮಾರಾಟ ಮಾಡ್ತೀವಿ. ನೀವೇನು ಧಾರಣೆ ಕೊಡ್ತಾ ಇದ್ರಿ ಈಗ ರೈತರಿಗೆ? ನಾವು 34 ರೂಪಾಯಿ ಕೊಡ್ತಿದ್ದೀವಿ. ನಮ್ದು ಮಂಡ್ಯ ಡಿಸ್ಟಿಕ್ 30 ರೂಪಾಯಿ 5 ಪೈಸೆ ಇದೆ, ನಾವು 34 ರೂಪಾಯಿ ಕೊಡ್ತೀವಿ ಸರ್. ಹೌದಾ? ಅಂದ್ರೆ ನೀವು 34 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ನಿಮಗೆ ಬರೋ ಆದಾಯ ನಮಗೆ 50 ಪೈಸಾ 20 ಪೈಸಾ ಆ ಥರ ಕಮಿಷನ್ ಕೊಡ್ತಾರೆ ಅವರು. ಅಷ್ಟೇ ಸಾಕು? ಅಷ್ಟೇ ಸಾಕಂದ್ರೆ ವ್ಯವಹಾರ ನಡೀತು, ನಮ್ದು ಆಗ್ತಿವಲ್ಲ ಸರ್ ಅದ್ರ ಬಗ್ಗೆ ನೆಡ್ಕೊಂಡು ಹೋಗುತ್ತೆ. ಮತ್ತೆ ಲೋನ್ ತಗೊಳ್ಳಿಕ್ಕೆಲ್ಲ ಅನುಕೂಲ ಆಗುತ್ತೆ ಬ್ಯಾಂಕಿಂದ. ಎಲ್ಲ ಒಂದೇ ಉದ್ದೇಶ ನೋಡಂಗಿಲ್ಲ, ಎಲ್ಲ ಉದ್ದೇಶನ ನೋಡಿ ಮಾಡ್ಕೊಂಡು ಹೋಗಬೇಕಲ್ಲ ಆ ಥರ ಸರ್. ನಮ್ದು ಹಾಲು ಇದೆಯಲ್ಲ ಸರ್. ನಿಜ ನಿಜ ನಿಜ. ಅಂದ್ರೆ ನೀವು ಅಲ್ಲಿ ಸ್ಥಳೀಯ ವರ್ತನೆ ಏನು ಮಾಡ್ಕೊಂಡಿಲ್ಲ ಅಂದ್ರೆ ಸ್ಥಳೀಯರಿಗೆ ಏನು ಇಲ್ಲ ಅಂದ್ರೆ ಹಸು ಸಾಕಿರ್ತಾರಲ್ಲ ಅವ್ರು ನಿಂತು ಹೋದ್ರೆ ಅವ್ರ ಹಸು ಕರು ಹಾಕೋದನ್ಕೂ ನಾವು ಹಾಲೇ ಕೊಡ್ತೀವಿ, ತಿರ್ಗಿ ನಮ್ಗೆ ಹಾಲು ಹಾಕ್ತಾರಲ್ಲ ಅದಕ್ಕೇನೆ. ಹೌದಾ? ಹಾಲು ಹಾಕಾದ್ಮೇಲೆ ಇಟ್ಕೊಳ್ತೀವಿ ಅದನ್ನ. ನೀವೇನು ಹೇಳಿದ್ರೆ ಅರ್ಥ ಆಗಲಿಲ್ಲ. ಹಸು ಈಗ ಹಸು ಸರ್ ಗಬ್ಬಾಗಿರುತ್ತೆ ಅವ್ರ ಮನೆ ಹಾಕೋ ಅವ್ರ ಮನೆ, ಅವ್ರು ಇನ್ನು ಹಾಲು ನಿಲ್ಲಿಸಿ ಅವರು ಇನ್ನು ಹಾಲು ಕರು ಹಾಕಿ ಹಾಕೋ ತನಕನೂ ನಾವು ಅವ್ರಿಗೆ ಹಾಲು ಕೊಡ್ತೀವಿ. ಅದು ಎಷ್ಟು ಲೀಟ್ರ್ ಆಗಿರ್ತದೆ ಅದನ್ನ ಹಾಲಲ್ಲಿ ಇಟ್ಕೊಳ್ತೀವಿ ಅವ್ರ ತಿರ್ಗಿ ಹಾಲು ಹಾಕಿದ್ಮೇಲೆ. ಆ ಥರ ಸವಲತ್ತು ಮಾಡಿಕೊಡ್ತೈತಿ. ನೀವು ಹಾಲು ಕೊಡ್ತೀರಾ ಅವ್ರಿಗೆ? ಪರವಾಗಿಲ್ಲ, ಒಳ್ಳೆ ಯೋಜನೆ. ನಿಮ್ಮ ಮನೆಯಲ್ಲೇ ನಿಂತು ಹೋಗ್ಬಿಟ್ರೆ? ನಮ್ಮದೇ ಇರುತ್ತಲ್ಲ ಸರ್, ನಾವೇ ತಗೊಳ್ತೀವಿ ಅದನ್ನ. ಹೌದಾ? ಅಲ್ಲ ನಿಮಗೆ ಬೇರೆ ನಿಂತವಾಗ ಮಾಡ್ಕೊಳ್ಳಲ್ಲ ನಾವು ಸರ್, ಯಾವಾಗಲೂ ಹಾಲಿದ್ದೇ ಇರುತ್ತೆ ನಮ್ಮನೆ. ಹೌದಾ? ನಾವು ಇಲ್ಲಿವರೆಗೂ ಹೊತ್ತು ಹಾಲಿಲ್ಲ ಅಂತ ನಾವು ಹೊಸನೆ ಮಾಡಿ ಆ ಥರನೇ ಇಲ್ಲ, ಹಸು ಇದ್ದೇ ಇರುತ್ತೆ ಯಾವಾಗಲೂ ನಮ್ಮ ಹತ್ರ. ಈಗ ಮೊದಲನೇದಾಗಿ ಮೇವಿನ ಬಗ್ಗೆ ಹೇಳ್ರಪ್ಪ, ಮೇವು ಬೆಳೆಯಕ್ಕೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ರಿ ಸರ್? ಮೇವು ನಾವು ಒಂದು ಎಕರೆ 1 ಕಾಲು ಎಕರೆಗೆಲ್ಲ ಅಲ್ಲಿ ನೀಪೇರೆಲ್ಲ ಹಾಕೊಂಡಿದ್ವಿ. 2 ಜಾಗದಲ್ಲಿ ಹಾಕಿದ್ವಿ, 1 ಜಾಗ ಹಳೇದಾಯ್ತು, ಅದೊಂದು 3 ವರ್ಷ ಆಯ್ತಲ್ಲ, ಅದು ಕಿತ್ತಾಕ್ಬಿಟ್ಟು ಹೊಸ ಜಾಗಕ್ಕೆ ಒಂದು ಹಾಕಿದ್ವಿ. ಯಾವುದು ನೇಪಿಯರ್ ಅಂದ್ರೆ? ಸೂಪರ್ ನೇಪಿಯರ್ ಅಂತ ಬರುತ್ತೆ. ಸೂಪರ್ ನೇಪಿಯರ್ ಎಲ್ಲಿಂದ ತಗೊಂಬಂದ್ರಿ ಬಿತ್ತ? ನನಗೆ ಒಬ್ರು ತಂದು ಕೊಟ್ಟಿದ್ರು ಸರ್, ಇದರಿಂದ ಹೊರಗಡೆಯಿಂದ ತಂದು ಕೊಟ್ಟಿದ್ರು ಒಂದು ಟ್ಯಾಕ್ಟ್ರಲ್ಲಿ ಫುಲ್ಲು, ₹1 ಒಂದು ಪೀಸ್ ಅಂತ. ಅದನ್ನು ನಾನು ಎಲ್ಲ ರೈತರಿಗೂ ಕೊಡಿಸಿದೆ, ನಾವು ತಗೊಂಡಿದ್ದು. ಆಯಿತು. ಹೌದು, ಅದು ಚೆನ್ನಾಗಿದೆ, ಒಳ್ಳೆ ಕಬ್ಬು ಥರ ಬರುತ್ತೆ, ಮತ್ತು ಸಾಫ್ಟ್ ಇರಲ್ಲ, ಚೆನ್ನಾಗಿ ಹಸು ಎಲ್ಲ ಚೆನ್ನಾಗಿ ಮೇಯ್ಕೊಳ್ತವೆ. ಕಟ್ ಮಾಡಕ್ರಿ? ಆಯಿತು. ಕಟ್ ಮಾಡೋಕೆ ಒಂದು ಮಿಷಿನ್ ಇಟ್ಕೊಂಡಿದ್ರಿ? ಮಿಷಿನ್ ಇಟ್ಕೊಂಡಿದ್ದೀವಿ. ಹೌದಾ? ಹಾಂ ಹಾಂ ಹಾಂ. ಸರಿ ಆಯಿತು. ನೇಪಿಯರ್ ಬಿಟ್ಟು ಇನ್ನೇನು ಹಾಕೋದಿಲ್ಲ? ಹಳ್ಜೋಳ ಹಾಕ್ತೀವಿ ಸರ್, ಫಿಕ್ಸ್ ಹಳ್ಜೋಳ ಎಲ್ಲ ಕಡೆನೂ ಹಾಕ್ತೀವಿ. ಒಂದ್ಸಲ ಈ ಹೊಲಕ್ಕೆ ಹಾಕಿದ್ರೆ ಇನ್ನೊಂದು 1/2 ಎಕರೆ ಬೇರೆ ಕಡೆ ಹಾಕ್ತೀವಿ ಸರ್. ಆ ಥರ 1/2 ಎಕರೆ 1/2 ಎಕರೆ ಹಾಕಿರ್ತೀವಿ, ನಮ್ಮ ಖಾಲಿ ಆದಮೇಲೆ ನಮ್ಗಾದ ಇವ್ರ ಮನೆ ಅದೇ ನಮ್ಮ ಮಿಸ್ಸಸರ ಅಂಬ ಅವ್ರ ಮನೆಯಲ್ಲೂ ಅಲ್ಲಿ ಹಸು ಇದೆ, ಅವ್ರಿಗೂ ಅರ್ಧ ಕೊಡ್ತೀವಿ, ನಾವು ಅರ್ಧ ಮಾಡಿಕೊಳ್ತೀವಿ ಸರ್. ಅವ್ರ ಹತ್ರ ಗೊಬ್ಬರ ತಗೊಳ್ತೀವಿ ನಾವು, ನಮ್ಮ ತೆಂಗು ಗಿಡಕ್ಕೆ ಎಲ್ಲ ಬೇಕಾಗುತ್ತಲ್ಲ ಅದಕ್ಕೇನೆ. ಅವ್ರಿಗೆ ಬೇಡವೇ? ಅವ್ರಿಗೂ ಅವ್ರಿಗಿಲ್ಲ, ಅವ್ರಿಗೆ ಅಷ್ಟಿಲ್ಲ, ಜಾಸ್ತಿ ಇಲ್ಲ, ನಮ್ಗೆ ಜಾಸ್ತಿ ಇದೆ ಜಮೀನು ಸರ್ ಅದಕ್ಕೇನೆ. ಅಲ್ಲಪ್ಪ, ಎಷ್ಟೇ ಜಮೀನು ಇದ್ರೆ ನಂಗೆ ಬೇಕು ಅನ್ನೋದಿಲ್ಲ, ನಾವು ಹುಲ್ಲು ಕೊಡ್ತೀವಲ್ಲ ಸರ್. ನೋಡಿದ್ರೇನ್ರಿ, ಹುಲ್ಲು ಕೊಟ್ಬಿಟ್ಟು ಗೊಬ್ಬರ ಇಸ್ಕೊಳ್ಳೋದು. ಹಾ, ನಿಮ್ಮ ಅಪ್ಪ ಏನು ಅನ್ನೋದಿಲ್ವೇ? ಏನು ಅನ್ನೋದಿಲ್ಲ ಸರ್. ಮಗಳ ಮನೆ ಅಂತ ಕೊಡ್ತಾರೆ ಅಲ್ವನವ? ಹೌದು. ಮೇವು ಏನೇನು ಹಾಕ್ತಿರವ ನಿಮ್ಮ ಹಸುಗೆ? ನಾವು ಜೋಳ ಮತ್ತೆ ರಾಗಿ ಇವೆಲ್ಲ ಒಟ್ಟಿಗೆ, ರಾಗಿ ತರ್ಡ್ನಿ ಜೋಳ ಎಲ್ಲ ಮಿಕ್ಸ್ ಮಾಡಿ ಬಿತ್ಕೊಂಡು ಎಲ್ಲ ಮಿಕ್ಸಲ್ಲಿ ದನಗಳಿಗೆ ಹಾಕತ್ತೀವಿ. ಅಲ್ಲ, ಅದು ಆಯ್ತು, ಇನ್ನು ಏನೇನು ಕೊಡ್ತೀರಾ ಅಂತ? ತಿಂಡಿ ಕೊಡೋದು ನೀವಾ ಅಥವಾ ಅವರ ಯಜಮಾನರ? ಯಜಮಾನರು ತಿಂಡಿ ಕೊಡ್ತಾರೆ. ಹೌದಾ, ಮತ್ತೆ ನೀವೇನು ಮಾಡ್ತೀರಿ? ನಾವು ದನಗಳಿಗೆ ಮೇವು ತಂದು ಹಾಕಿರ್ತಾರಲ್ಲ ಅದೆಲ್ಲ ಕಟ್ ಮಾಡೋದು, ಹಾಕೋದು, ತೊಪ್ಪೆ ತೆಗ್ದು ಹಾಕೋದು, ತಿಪ್ಪೆಗೆ ಹಾಕೊಳ್ಳೋದು, ಎಲ್ಲನೂ ನಾವು ನೋಡ್ಕೋತೀವಿ. ಓಕೆ, ಏನೇನು ಹಾಕ್ತೀರಿ ಹೇಳ್ರಪ್ಪ ದನಗೆ ಮೇವು ಅಂತ? ರಾತ್ರಿ ಟೈಮ್ ಸ್ವಲ್ಪ ಒಣಲ್ಲು ಹಾಕ್ತೀನಿ, ಫ್ಲಾಟ್ ಎಲ್ಲ ಜಾಸ್ತಿ ಆಗ್ಲಿ ಅನ್ಬಿಟ್ಟು ಒಣಲ್ಲು ರಾತ್ರಿ ಹೋದ ಹಾಕಿರ್ತೀವಿ ಸರ್. ಒಣಲ್ಲು ಯಾವ್ದು ಹಾಕ್ತೀರಿ? ಭತ್ತದಲ್ಲ ಸರ್, ನಮ್ದೇ ಎರಡು ಎಕರೆ ಭತ್ತ ಹಾಕಿದ್ವಿ, ಅದನ್ನು ಮಡಿಕೊಂಡಿದೀವಿ. ರಾಗಿ ಕಡ್ಡಿ ಏನು ಹಾಕೋದಿಲ್ಲ? ರಾಗಿ ಇಲ್ಲ ಸರ್, ರಾಗಿ ಕಡ್ಡಿ ಮೇ ಎಲ್ಲ ಸರಿಯಾಗಿ ಹಸ್ಕೊಡು. ಹೌದಾ? ಓ, ಅದ್ಯಾಕ್ರಿ ಇಷ್ಟಪಟ್ಟು ತಿಂತವೆ ಅಂತ ರಾಗಿ? ಇಲ್ಲ ಸರ್, ರಾಗಿ ಹಸು ನಾಟಿ ಹಸುಗಳಾದ್ರೆ ಮೇಯ್ತವೆ ಸರ್, ಇದ್ದು ಅಷ್ಟು ಇಷ್ಟಪಡೋದು, ಸ್ವಲ್ಪ ದಿನ ಅಷ್ಟೇ, ಏನು ಒಂದು ದಿವಸ ತಿನ್ಬೋದು ಅಷ್ಟೇ. ಹೌದೇ? ಜೋಳಗಳು ಹಾಕ್ತಿವಿ ಸರ್, ಬೇರೆ ತರ ಇನ್ನೊಂದು ಜೋಳ ಬರುತ್ತೆ ಸಂದು, ಅದನ್ನು ಹಾಕ್ತಿವಿ. ಅದು ಸ್ವಲ್ಪ ಅಂದ್ರೆ ಅತಿ ವರ್ಕೌಟ್ ಆಗಲ್ಲ ಸರ್, ಅದೆಲ್ಲ ಕುಯ್ದಿ ಪೈದಿ ಲೇಟ್ ಆಗುತ್ತೆ, ನಮ್ಗೆ ಸ್ವಲ್ಪ ಕೆಲಸ ಜಲ್ದಿ ಆಗ್ಬೇಕಲ್ಲ. ಅಳ್ಜೋಳನೇ ಜಾಸ್ತಿ ಯೂಸ್ ಮಾಡ್ತೀವಿ ಸರ್. ಅಳ್ಜೋಳನೇ ಮೇನ್, ಅದನ್ನೇ ಹಾಕಿದ್ರೆ ಹಾಲು ರೇಜ್ ಆಗುತ್ತೆ, ಮೇತೆ ಹಾಕಿದ್ರೆ ಅದರಿಂದ ಹಾಲು ಜಾಸ್ತಿ ಉತ್ಪತ್ತಿ ಆಗುತ್ತೆ. ಅಲ್ಲ, ನೀವೇನೋ ಹೇಳಿದ್ರಲ್ಲ ಜೊತೆನಲ್ಲಿ ಬಿತ್ತೀವಿ ಅಂತ, ರಾಗಿ ಏನೇನು? ರಾಗಿ, ತಡ್ನಿ, ಜೋಳ, ಮೂರನ್ನು ಜೊತೆಲಿ ಬಿತ್ತೀವಿ, ಜೊತೆನಲ್ಲಿ ಚಲ್ಕತ್ತೀರಿ. ಏನು ಅಡ್ವಾಂಟೇಜ್ ಅದು ನಂಗೆ ಮಾಡೋದ್ರಿಂದ? ಅದು ಒಟ್ಟಿಗೆ ಬಂದರೆ ಚೆನ್ನಾಗಿ ಹಸುನು ಚೆನ್ನಾಗಿರುತ್ತೆ, ಎಲ್ಲ ತಿನ್ನೋದಕ್ಕೆ ಬೇರೆ ಬೇರೆ ಥರ ಸಿಗುತ್ತಲ್ಲ ಸರ್, ತಿನ್ನೋದಕ್ಕೆ ಹಸುಗೆ ಜಲ್ದಿ ತಿನ್ಕೊಳ್ಳಿ, ಚೆನ್ನಾಗಿ ತಿಂತವೆ ಅಂತ. ಅಲ್ವಾ? ಇದು ಹೆಂಗೆ ನೀವೇ ಐಡಿಯಾ ಮಾಡಿದ್ದ ಅಥವಾ? ನಾವೇ ಮಿಕ್ಸ್ ಮಾಡಿ ಬಿತ್ಕೊಂಡೆ ಕುಯ್ದಾಗ್ತೀವಿ, ಒಟ್ಟಿಗೆ ಕುಯ್ದಾಗ್ತೀವಲ್ಲ, ಮಿಕ್ಸ್ ಆಗುತ್ತೆ ಅದು. ಅಲ್ವಾ, ಪರವಾಗಿಲ್ಲ, ಅದು ಹಾಕಿದ್ರಿಂದ ಹಸುನ ಆರೋಗ್ಯ ಚೆನ್ನಾಗಿರುತ್ತೆ, ಎಲ್ಲ ಥರದ್ದು ಸಿಗುತ್ತಲ್ಲ ಸರ್ ಅದಕ್ಕೆ. ಓಕೆ, ಒಟ್ಟು ಎಷ್ಟು ಹಸು ಇದೆ ನಿಮ್ಮ ಮನೇಲಿ? 6 ಹಸು ಇದೆ ಸರ್ ನಮ್ಮದು. 6 ಹಸು ಎಲ್ಲ HF ಏನಾ? ಹ್ಞೂ, HF. ಎಲ್ಲಿಂದ ತಂದಿದ್ದು ಸರ್? ನಾವು ಲೋಕಲಲ್ಲೇ ತಗೊಳ್ತೀವಿ ಸರ್, ಎಲ್ಲ ಓದಿತ ನೋಡ್ಕೊಂಡು ಓದಿ ಬಾರ್ದು ಆ ಥರ ಟಿ ವಿ ಬಾರ್ದು ಆ ಥರದ್ದು ನಾವು ಏನು, ನಾವು ಇಬ್ಬರೇ ಅಲ್ಲ, 3 ಜನ ಇರೋದು, ಅದಕ್ಕೇ ಎಲ್ಲ ಚೆನ್ನಾಗಿರೋ ಚೆನ್ನ ನೋಡಿ ತಗೊಳ್ತೀವಿ ಸರ್. ಅಂದರೆ ಹಾಲು ಕರಿಯೋಕೆ ಮಿಷಿನ್ ಮಾಡಿಕೊಂಡಿಲ್ವಾ? ಮಿಷಿನ್ ಮಾಡಿಕೊಂಡು ಕೈಲೇ ಕರಿತೀವಿ ಸರ್. ಹೌದಾ? ಯಾರ್ಯಾರು ಕರಿಯೋದ ಹಾಲು? ಇವರು ನಾವಿಬ್ಬರೇ. ಮೇಡಮ್, ಹೆಂಗೆ ಅನುಭವ ನಿಮಗೆ ತಂದೆ ಮನೆಯಿಂದಲೇ ಹಾಲು ಕರದ ಅನುಭವ ಇದೆಯಾ? ಅಲ್ಲೂ ದನ ಕರು ಎಲ್ಲ ಇದ್ವಲ್ಲ, ಅಲ್ಲೂ ಹಾಲು ಕರೆದು ಅಭ್ಯಾಸ ಆಯಿತು ಸರ್. ಒಟ್ಟು ಎಷ್ಟು ಹಸು ಹಾಲು ಕರಿಬೇಕು ಪ್ರತಿ ದಿವಸ? 6 ಹಸು ಐತಿ ಈಗೆಲ್ಲ ಕರು ಹಾಕೊಂಡವೆ. ಎಲ್ಲವೂ ಕರಿತಾ? ಎಲ್ಲ ಕರಿತಾ. ಅಯ್ಯೋ, ಕೈ ಸೋಲ್ ಬರೋದಿಲ್ವ ನಮ್ಮ ಕರಿಯಕ್ಕೆ? ಅಭ್ಯಾಸ ಆಗೈತಲ್ಲ ಸರ್, ಕರ್ಕೋಬೋದು. ಹೌದಾ? ಈಗ ಒಂದೊಂದು ಹಸು ಏನಿಲ್ಲ ಅಂತಂದ್ರೂ ಒಂದು 5-10 ಲೀಟರ್ ಹಾಲು ಕೊಡಲ್ವೇನವ? 5 ಲೀಟರ್ ಕೊಡ್ತಾ ಅಲ್ವಾ? ಅಂದ್ರೆ 6 ಹಸು 30 ಲೀಟರ್ ಹಾಲು, ಬಹಳ ಕಷ್ಟ ಆಗೋದಿಲ್ವೇ ಕರಿಯಕ್ಕೆ? ಇಲ್ಲ, ಅಭ್ಯಾಸ ಆಗೈತಲ್ಲ ಸರ್, ಈಸಿ ಅನ್ಸುತ್ತೆ. ಒಂದು ಮಿಷಿನ್ ತಗೊಂಡ್ ಮಡಿಕೊಳ್ಳಿ ಅಂತ ಹೇಳಿ ಯಜಮಾನ್ರಿಗೆ. ಮಡಿಕಬೇಕು ಅಲ್ವಾ? ಅದು ಕಷ್ಟ ಆಗಲ್ವೇನ್ರಿ? ನೆಕ್ಸ್ಟ್ ತಗೊಳ್ಬೇಕು ಸರ್, ಅದೇನೇ ಇರೋದು ಅಲ್ವಾ? ಸೀಮೆ ಹಸುಗಳಿಗೆ ಅಡ್ಜಸ್ಟ್ ಆಯ್ತದೆ, ಕರೆಂಟ್ ಎಷ್ಟು ದಿವಸ ಅಂತ ಕರೆದಿರಿ ಆ ಥರ ಕಷ್ಟಪಟ್ಕೊಂಡು ಅಲ್ವೇ? ಅಲ್ಲ, ನಿಮಗೆ ಹಾಲು ಕರೆಯೋದು ಈಸಿ ಸರ್, ಒಂದು ಸ್ವಲ್ಪ ಜಲ್ದಿ ಆಗುತ್ತೆ ಕೆಲಸ, ಏನು ತೊಂದರೆ ಇಲ್ಲ. ಕರೆಯೋದು ಈಸಿ ಅಂತೀರಾ? ನೀವೇನಂತೀವ? ಇಬ್ಬರು ಕರಿತೀವಲ್ಲ ಸರ್, ಅದರಿಂದ ಈಸಿ ಅನಿಸುತ್ತೆ. ಹೌದಾ? ಸರಿ ಬಿಡಿ, ನೀವೇ ಸುಲಭ ಅನ್ನುವಾಗ ನಾವ್ಯಾಕೆ ಬಲವಂತ ಮಾಡ್ಬೇಕು ಮಿಷಿನ್ ತಗೊಳ್ಳಿ ಅಂತ. ಆಯಿತು, ಈಗ ಹಾಲನ್ನ ನೀವು ಕರಿತೀರಿ, ಕರೆಯುವಾಗ ಭಾಳ ಸ್ವಚ್ಛವಾಗಿರ್ಬೇಕು, ಕೊಟ್ಟಿಗೆ ಎಲ್ಲ ಕ್ಲೀನಾಗಿರ್ಬೇಕು, ಎಲ್ಲ ಭಾಳ ಇದಾಗಿರ್ಬೇಕು ಅಂತಾರೆ. ಹೆಂಗೆ ಕ್ಲೀನ್ ಮಾಡ್ಕೊಂತೀರ ನಿಮ್ಮ ಕೊಟ್ಟಿಗೆನ? ಕೊಟ್ಟಿಗೆಗೆ ಮ್ಯಾಟ್ ಹಾಕೊಂಡಿದ್ದೀವಿ ಸರ್. ಮ್ಯಾಟು? ಮ್ಯಾಟ್ ಹಾಕೊಂಡಿದ್ದೀವಿ. ಮೊದಲೇ ತೊಪ್ಪೆ ಗಿಪ್ಪೆ ಹಾಕಿದ್ದೆಲ್ಲನು ತಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಕೆತ್ತಲೆಲ್ಲ ನೀಟಾಗಿ ತೊಳ್ಕೊಂಡು ಹಾಲು ಕರ್ಕೋತೀವಿ. ಕೆಚ್ಚಲು ಬಾವು ಆ ಥರದ್ದೆಲ್ಲ ಏನು ಸಮಸ್ಯೆ? ಏನೂ ಆಗಿಲ್ಲ, ನೀಟಾಗಿ ಮಾಡಿಕೊಂಡಿದ್ದೀವಿ. ಹೌದಾ? ದನಿನ ಮೈ ದಿನ ತೊಳಿತೀರೋ ಅಥವಾ ಹಿಂಗೆ? ದಿನ ತೊಳೆಯಲ್ಲ ಸರ್ ನಾವು. ಹೌದಾ? 3 ದಿನಕ್ಕೊಂದ್ಸಲ ಗೊಜ್ಜೆ ಪಜ್ಜೆ ಮಾಡ್ಕೊಂಡಿರ್ತಾವಲ್ಲ, ಅದರಿಂದ ತೊಳ್ಕೋತೀವಿ. ಮ್ಯಾಟ್ ಹಾಕಿರೋದ್ರಿಂದ ಹೆಚ್ಚಿಗೆ ಅತ್ತಿ ಗೊಜ್ಜೆ ಆಗಲ್ಲ, ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಬಿಟ್ರೆ ಸಗಣಿ ಹಾಕಿದ್ದಲ್ಲನು ಅಷ್ಟು ಗೊಜ್ಜೆ ಆಗಲ್ಲ. ಮೈ ತೊಳೆಯೋಕ್ಕೆ ಈಗೆಲ್ಲ ಏನೋ ಸ್ಪ್ರೇಯರ್ನೆಲ್ಲ ಮಡಿಕೋಬಿಟ್ಟವ್ರು ನೀವು ಅಂತಂದು ಮಡಿಕೊಂಡಿದ್ದೀರ ಸರ್? ನಾವು ನಲ್ಲಿ ನೀರು ಬರುತ್ತಲ್ಲ, ನಮ್ಮದೆ ಬೋರಿದೆಲ್ಲ ನೀರು ಹಾಕೊಂಡು ತೊಳ್ಕೊಳ್ತೀವಿ. ಹೌದಾ? ಬೇರೆ ವ್ಯವಸ್ಥೆ, ಮಾಮೂಲಿ ಪೈಪಲ್ಲಿ ನೀರು ಬಿಡೋದು, ನೀವು ಉಜ್ಜೋದು, ಅವ್ರು ನೀರು ಬಿಡೋದು, ತೊಳೆಯೋದಾ? ತೊಳ್ಕೊತೀವಿ ನಾವಿಬ್ಬರೇ ಸರ್. ಹೌದಾ? ಓಹೋ, ಮೂರು ದಿವಸಕ್ಕೆ ಒಂದ್ಸರಿ ದನಿನ ಮೈ ತೊಳಿತೀವಿ ಅಲ್ವಾ? ಈಗ ಮೇಯಕ್ಕೆ ಹೊರಗಡೆ ಬಿಡ್ತೀರಾ ಅಥವಾ ಕೊಟ್ಟಿಗೆಲ್ಲ ಕಟ್ ಹಾಕೊಂಡಿರೋ? ಕೊಟ್ಟಿಗೆಲ್ಲ ಕಟ್ ಹಾಕ್ತೀವಿ, ಮುಂದೆ ಜಾಗ ಇದೆ ನಮ್ದೇನೆ, ಅಲ್ಲೊಂದು ಒಂದು ಗಂಟೆ ಎರಡು ಗಂಟೆ ಕಟ್ ಹಾಕ್ತೀವಿ, ಅಲ್ಲೊಂದು ಸ್ವಲ್ಪ ಹುಲ್ಲು ಹಾಕ್ತೀವಿ, ಬಿಸಿಲಾದ್ಮೇಲೆ ಸರ್ ನೆರಳು ಕಟ್ ಹಾಕ್ತೀವಿ. ಹೌದಾ? ಮೇಯಕ್ಕೆ ಅಂತ ಎಲ್ಲೂ ಹೊರಗಡೆ ಬಿಡೋದಿಲ್ಲ, ಬಿಟ್ಕೊಂಡೋಗ್ರೆ ನಮಗೆ ಕೆಲಸ ಇರುತ್ತಲ್ಲ ಸರ್, ಅಂಗಡಿ ಎಲ್ಲ ಇಲ್ಲಿ ಇದೆ ಇಲ್ಲ, ಅಲ್ಲೇ ಮನೆ ಹತ್ರನೇ ಎಲ್ಲ, ಮನೆ ಹಿಂದೆ ಮುಂದೆ ಎಲ್ಲ ಜಾಗ ಅಲ್ಲೇ. ಅಲ್ಲ ಈಗೆಲ್ಲ ಒಂದಷ್ಟು ಜಾಗ ಮಾಡಿಬಿಟ್ಟು ಅಲ್ಲಿ ಬಿಟ್ಬಿಡ್ತಾರೆ ಓಡಾಡ್ಕೊಂಡು ಇರಲಿ ಅಂತ, ನೀವೇನು ಆ ಥರ ಮಾಡಿಲ್ಲ ಸರ್? ಆ ಥರ ಇಲ್ಲ. ಕೊಟ್ಟಿಗೆನೆ ಕೊಟ್ಟಿಗೆ ಕೊಟ್ಟಿಗೆ ಹೆಂಗೆ ಮಾಡ್ಕೊಂಡಿದ್ದೀರಿ ಹೇಳಿ? ಕೊಟ್ಟಿಗೆ ಒಂದು 30 ಅಡಿ 20 ಅಡಿ ಇದೆ ಸರ್, ಆ ಥರ ಜಾಗ ಒಂದು 15 ವರ್ಷ ಕೊಟ್ಟಾಗ ಥರ ಮಾಡ್ಕೊಂಡಿದ್ದೀವಿ ಸರ್. ಹೌದಾ? ಫ್ಯೂಚರ್ ಪ್ಲಾನಿಂಗ್ ಜಾಸ್ತಿ ಆದ್ರೂ ಅಲ್ಲೇ ಮೇಂಟೈನ್ ಮಾಡ್ಬೇಕು ಆ ಥರ. ಕರು ಏನು ಮಾಡ್ತೀರಿ? ಕರು ಹೆಣ್ಗರು ಆದರೆ ಮಡಿಕೊಳ್ತೀವಿ, ಗಂಡ್ಗರು ಆದರೆ ಮಾರ್ತೀರಿ. ಹೆಣ್ಗರುಗಳು ಇದಾವೆ ಈಗ ಸರ್? ಒಂದಿದೆ ಸರ್. ಒಂದಿದೆ, ಅದನ್ನ ಹಸು ಮಾಡ್ಬಿಟ್ಟು ಮಾರ್ತೀರಾ? ಇಲ್ಲ, ನಮಗೆ ಬೇಕಾಗುತ್ತಲ್ಲ ಸರ್, ನಾವು ಒಗ್ಗಿಸ್ಕೊಂಡು ನಮ್ಮ ಹತ್ರ ಮಡಿಕೊಂಡಿದ್ರೆ ನಮ್ಗೆ ಅನುಕೂಲ ಸರ್, ಅದೇ ಆದಾಯ. ಹೌದಾ? ಒಂದು 2 ವರ್ಷಕ್ಕೆ ಗಬ್ಬ ಆದರೆ ಒಂದು 60-70 ಸಾವಿರಗೆಲ್ಲ ಹೋಗ್ತಾವಲ್ಲ, ಅದಕ್ಕೆ ಅದೇ ಆದಾಯ ಅಲ್ವಾ ಸರ್? ಅದು ಕರೆಕ್ಟ್. ಈಗ ನಿಮಗೆ ಹಸುಗಳಿಗೆ ಏನಾದ್ರು ಕಾಯಿಲೆ ಆದರೆ, ಏನಾದ್ರು ಸಮಸ್ಯೆ ಆದರೆ ಡಾಕ್ಟ್ರು ಬಂದು ನೋಡ್ತಾರಾ ಅಥವಾ ನೀವೇ ತಗೊಂಡು ಹೋಗ್ಬೇಕಾ? ನಿಮ್ಮೂರಲ್ಲೇ ಇದೆಯಾ ಆಸ್ಪತ್ರೆ, ಹೇಗಮ್ಮ? ಇಲ್ಲ ಸರ್, ಬರ್ತಾರೆ ಮನೆ ಹತ್ರ ಬಂದು ನೋಡ್ತಾರೆ. ವಿಟ್ಲಾಪುರದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಐತೆ, ಫೋನ್ ಮಾಡಿದ್ರೆ ಮನೆ ಹತ್ರ ಬಂದು ನೋಡ್ಕೊಳ್ತಾರೆ. ಆ ಥರ ಏನು, ಆ ಥರ ಏನು ತೊಂದರೆ ಇಲ್ಲ, ಹಸುಗಳಿಗೆ ಏನು ಸಮಸ್ಯೆ ಆಗಿಲ್ಲ, ಸಮಸ್ಯೆ ಏನಾಗಿಲ್ಲ ಅಲ್ವೇ? ಹಾಂ ಹಾಂ. ತಿಂಡಿ ಮಿಶ್ರಣ ಅಂತ ಏನೇನು ಕೊಡ್ತೀವ ಹಸುಗೆ? ಪೀಡ್ಸು, ಚಿನ್ನಿ, ಕಡಲೆಕಾಯಿ ಹಿಂಡಿ. ಚಿನ್ನಿ ಅಂದ್ರೇನು? ಚಿನ್ನಿ ಅಂದರೆ ಜೋಳದ್ದು ಪುಡಿ ಮತ್ತು ಪೀಡ್ಸು ಎಲ್ಲ ಮಿಕ್ಸಲ್ಲಿ ಬರುತ್ತೆ ಅದು. ಹೌದಾ? ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಚಿನ್ನಿ ಅಂತಿರೋ ಅದಕ್ಕೆ, ಚಿನ್ನಿ ಎಲ್ಲ ಮಿಕ್ಸ್ ಅಲ್ಲಿ ಇರುತ್ತೆ ಅದು. ಆಯ್ತು ಕಣವ. ಆಮೇಲೆ ಆಮೇಲೆ ಇದು ರವೆ ಬೂಸ ಎಲ್ಲ ಮಿಕ್ಸ್ ಅಲ್ಲಿ ಕೊಡ್ತೀವಿ. ಎಷ್ಟೆಷ್ಟು ಕೊಡ್ತೀರಿ ಒಂದು ಹಸುಗೆ? ಒಂದೊಂದು ಬಕೆಟ್ ಮಡಿಕೊಂಡಿರ್ತೀವಿ ಒಂದು ಡಬ್ಬ ಥರ, ಅದರಲ್ಲಿ ಎಲ್ಲದರಲ್ಲೂ ಒಂದೊಂದು ಡಬ್ಬ ಹಾಕಿದ್ರೆ ತುಂಬ ಆಗುತ್ತೆ ಬಕೆಟ್ಗೆ. ಉಪ್ಪು ಹಾಕ್ತೀರಾ? ಉಪ್ಪು ಹಾಕ್ತೀವಿ ಒಂದು ಸ್ವಲ್ಪ. ಮಿನರಲ್ ಮಿಕ್ಸ್ಚರ್ ಒಂದು ಬರ್ತದಲ್ಲ ಅದು? ಅದೇನು ಹಾಕಲ್ಲ ನಾವು, ಸ್ವಲ್ಪ ಇಲ್ಲ ಹಾಕಲ್ಲ ಸರ್. ಆ ಥರ ಏನು ಹಾಕಲ್ಲ, ಮಿನರಲ್ ಮಿಕ್ಸ್ಚರ್ ಹಾಕೋದಿಲ್ಲ. ಮಿನರಲ್ ಮಿಕ್ಸ್ಚರ್ ಏನು ಹಾಕಲ್ಲ ನಾವು, ಮಾಮೂಲಿ ಇದರಲ್ಲೇ ಎಲ್ಲ ಹಿಂಡಿ ಗಿಂಡಿ ಎಲ್ಲ ಇಲ್ಲೇ ಕೊಟ್ಟಿರ್ತಲ್ಲ ಅದರಲ್ಲೇ ಎಲ್ಲ ಆಗುತ್ತೆ. ಹೌದಾ? ಅದ್ರ ಫೀಡಲ್ಲೇ ಎಲ್ಲ ಬರ್ತದೆ. ಎಲ್ಲಿಂದ ತಗೊಂಬತ್ತೀರಿ ಕ್ಯಾಟ್ಲ ಫೀಡ್ ನೀವು? ನಾವು ಕೇರ್ಪೇಟೆ ಅಂತ ತಗೊಳ್ತೀವಿ ಸರ್. ಹೌದಾ? ರೈತರಿಗೂ ತಗೊಳ್ತೀವಲ್ಲ, ನಾವು ತಗೊಳ್ತೀವಲ್ಲ, ಎಲ್ಲ ಒಟ್ಟಿಗೆನೆ ತಗೊಂಬರ್ತೀವಿ. ನಮಗೆ ಎಲ್ಲರಿಗೂ ಹಾಲಾಕೋರಿಗೆಲ್ಲ ನಾವೇ ಕೊಡ್ತೀವಿ, ಪೀಡ್ಸೆಲ್ಲ ತಗೊಳ್ತಾರೆ ಅವ್ರೇನೆ. ಅಲ್ವಾ? ಈಗ ನಿಮ್ಗೇನು ಅನ್ಸುತ್ತವ ನಳಿನ, ಹಸು ಸಾಕಿದ್ರೆ ಆದಾಯ ಬರ್ತದೆ ಅನ್ಸುತ್ತಾ? ಆದಾಯ ಆಗುತ್ತೆ ಸರ್. ಈಗ ನಿಮಗೆ ಎಷ್ಟು ಆದಾಯ ಬರ್ತಾ ಇದೆ ಹೇಳಿ? ನಮಗೆ ತಿಂಡಿ ಪಂಡಿ ಎಲ್ಲ ಖರ್ಚೆಲ್ಲ ಕಳೆದ್ರು ಒಂದು 15,000 ಒಂದು 20,000 ಉಳಿಯುತ್ತೆ. ಹೌದಾ? ಅಷ್ಟೇ ಏನ್ರಿ ಉಳಿಯುತ್ತೆ ಸರ್? ಅಥವಾ ನೀವು ಅವ್ರಿಗೆ ಕೊಡೋದು ಅಷ್ಟ? ಅಷ್ಟು ಉಳಿಯುತ್ತೆ ಸರ್. ಹೌದಾ? ಆದಾಯ ಆಗುತ್ತೆ, ಏನು ತೊಂದರೆ ಇಲ್ಲ ಸರ್. ಅಂದರೆ ಒಂದು ಸ್ವಲ್ಪ ಶ್ರದ್ಧೆಯಿಂದ ಮಾಡಬೇಕಷ್ಟೇ, ಬಾವಿಗೆ ಆಗತ್ತೆ ಆಗದೇನೆ ಇರ್ತಾರೆ ನೋಡ್ಕೊಂಡು ಕ್ಲೀನಾಗಿ ಎಷ್ಟು ಫಾಸ್ಟ್ ಆಗಿ ಅದಕ್ಕೆ ಮೆಡಿಸಿನ್ ಮಾಡ್ಕೊಂಡು ನಾವು ಮೇಂಟೈನ್ ಮಾಡ್ತೀವಿ ಅಷ್ಟು ಸೇಫ್ ಆಗಿರುತ್ತೆ ಹಸು ಸರ್. ಅಲ್ಲ, ನಿಮಗೆ ಮೇವು ಮುಖ್ಯ ಅಂತ ಅನ್ನಿಸ್ತಲ್ವಾ ಯಾವಾಗ್ಲೂ? ಎಲ್ಲ ಥರ ಮೇವನ್ನು ನೀವೇ ಬೆಳ್ಕೊಂಡು ಅವಕ್ಕೆ ಕೊಡಬೇಕು, ಅವಾಗ ತಿಂಡಿ ಖರ್ಚು ಕಡಿಮೆ ಆಗುತ್ತೆ ಅಂತ ಏನು ಅನ್ಸಲ್ವಾ? ಅದು ತಿಂಡಿ ನಾವು ಸರ್ ಮೇವು ಹಾಕೋರು ತಿಂಡಿ ಹಾಕಲೇಬೇಕು. ಅಲ್ಲ, ಅದು ಹೌದು. ಇನ್ನೊಂದು ಸ್ವಲ್ಪ ವೆರೈಟಿ ಬೇರೆ ಬೇರೆ ಕುದುರೆ ಮಸಾಲೆ ಸೊಪ್ಪಿದೆ ಮತ್ತು ಬೇರೆ ಬೇರೆ ಥರ, ಅದನ್ನೆಲ್ಲ ಬೆಳ್ಕೊಂಡು ತಿನ್ನಿಸಿದ್ರೆ ಒಳ್ಳೇದು ಅಂತ ಅನ್ಸಲ್ವೇ? ಇಲ್ಲ, ಅದನ್ನು ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಬೇಕು ಸರ್. ಅದನ್ನು ಹಾಕ್ತಿದ್ದೀವಿ ಎಲ್ಲ ಹೊರಗಡೆ ಕೇಳಿ ಯಾವ ಥರ ಜಾಸ್ತಿ ಬೆಳೀತಾರಲ್ಲ ಅದೆಲ್ಲ ನೋಡಬೇಕು ಸರ್, ಅದನ್ನು ಹಾಕ್ಬೇಕು. ನಿಮಗೇನು ಅನಿಸುತ್ತೆ ತಾಯಿ, ಎಲ್ಲರೂ ಹೋಗಿ ತರಬೇತಿಗೆ ತಗೋಬೇಕು, ವಿಚಾರ ತಿಳ್ಕೋಬೇಕು, ಇನ್ನೂ ನಮಗಿಂತ ಚೆನ್ನಾಗಿ ಹಸು ಸಾಕಿರೋರು ನೋಡಿ ನೋಡಬೇಕು ಅಂತ ಏನು ಅನ್ಸಲ್ವ ನಿಮಗೆ? ಅನಿಸುತ್ತೆ ಸರ್. ಅನಿಸುತ್ತೆ. ಯಜಮಾನರೆಲ್ಲೋ ಕರ್ಕೊ ಹೋಗೋದಿಲ್ಲ, ಅದೇ ನಮಗೆ ಇಲ್ಲಿ ಕೆಲಸ ಆಗುತ್ತಲ್ಲ, ಹೋದ್ರೆ ಅವ್ರೇನಾರು ಹೋದ್ರೆ ತಿಳ್ಕೊ ಬರ್ತಾರೆ, ಇನ್ನು ನಾವು ಮನೆ ಹತ್ರ ಒಬ್ರು ನೋಡ್ಕೊಳ್ಳೇಬೇಕಲ್ಲ. ನಿಮಗೆ ಹೋಗ್ಬೇಕು ಅಂತ ಏನು ಆಸೆ ಇಲ್ವ ನಾವು? ನೀವು ತಿಳ್ಕೊಬೇಕಲ್ಲ, ಹೋಗಿ ಹೋಗಿ ತಿಳ್ಕೊಬೇಕು ಅಂದ್ರೆ ಅಮ್ಮ ಒಬ್ಬರೇ ಇರೋದ್ರಿಂದ ನಾವು ಜೊತೇಲಿ ಇದ್ದು ಮಾಡ್ಕೋಬೇಕಲ್ಲ, ಇಲ್ಲಿ ಅವ್ರು ಒಬ್ರು ಹೋಯ್ತಾರೆ. ಎಲ್ಲೂ ಕರ್ಕೊ ಹೋಗೋದಿಲ್ವೇನ್ರಿ ಮನೆಯವ್ರನ್ನ? ಇಲ್ಲ, ಕರ್ಕೊಂಡು ಹೋಗ್ತೀನಿ ಸರ್. ಕರ್ಕೊಂಡು ಎಲ್ಲಿ ಕರ್ಕೊ ಹೋಗಿದ್ದೀರಿ? ಯೋಗ ಮಂತ್ರಾಲಯಕ್ಕೆ ಹೋಗಿದ್ದೆ ಸರ್, ದೇವಸ್ಥಾನ. ಮಂತ್ರಾಲಯ ದೇವಸ್ಥಾನ, ಸರಿ ಕಣಪ್ಪ. ಬೇರೆ ರೈತರ ಜಮೀನ್ಗೆ? ಇಲ್ಲ, ಜಮೀನ್ಗೆ ಎಲ್ಲ ಕರ್ಕೊಂಡು ಹೋಗ್ತೀವಿ. ಕೃಷಿ ಇಲ್ಲಿ ನಮ್ಮ ಪಕ್ಕ ಎಲ್ಲ ಇರೋವಾಗೆಲ್ಲ ಕರ್ಕೊಂಡು ಹೋಗಿದ್ದೀವಿ ಸರ್. ಅದೇ ಲಕ್ಷ್ಮೀ ದೇವಮ್ಮ ಅವರು ಅಂತೊಬ್ರು ಅಲ್ಲಿ ಅಲ್ಲೊಬ್ರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ, ಅವ್ರ ಹತ್ರನೂ ಕರ್ಕೊಂಡು ಹೋಗಿದ್ದೀವಿ. ನೋಡಿದಿರಿ ಲಕ್ಷ್ಮೀ ದೇವಮ್ಮ? ಲಕ್ಷ್ಮೀ ದೇವಮ್ಮ ನೋಡಿ. ಹೌದಾ? ಅವರೆಲ್ಲ ಚೆನ್ನಾಗಿ ಮಾಡಿದ, ಅಲ್ಲೂ ಹೋಗಿಲ್ಲ, ನಾವು ಮಾಡಬೇಕು ಆ ಥರ ಅಂತ ತೋರಿಸ್. ಈ ಕೋಳಿದೇನು ಕತೆ ಹೇಳಿ ನೀವು, ನಾಟಿ ಕೋಳಿನ ಯಾವಾಗಲಿಂದ ಸಾಕ್ತಿದ್ದೀರಿ? ನಾಟಿ ಕೋಳಿನ ಕೋಳಿಗೆ ಮಾಮೂಲಿ ಒಂದ್ ಹೊಲದ ತರ ಮಾಡಿದೀವಿ, ಅದು ಸುತ್ತ ನೆಟ್ಸ್ ತರ ಹಾಕ್ಬಿಟ್ಟು ಮಧ್ಯದಲ್ಲಿ ಕೋಳಿಗಳು ಬಿಡ್ತೀವಿ ಮೇವಾಕ್ತಿವಿ. ಅಲ್ಲೇ ಮೊಟ್ಟೆ ಇಕ್ಕಕ್ಕೆ ಒಂದ್ ಸ್ವಲ್ಪ ಜಾಗ ಗೂಡ್ ಗೂಡಂಗ್ ಮಾಡಿದೀವಿ, ಅಲ್ಲೇ ಮೊಟ್ಟೆ ಇಕ್ತ ಅಲ್ಲಿ ಎತ್ಕತ್ತೀವಿ. ನೀವ್ ಎಲ್ಲಿ ಗೂಡು ಮಾಡಿದಿರೋ ಅಲ್ಲೇ ಇಡ್ತವೆ ಮೊಟ್ಟೆ. ಇತ್ತು ನಾಟಿ ಕೋಳಿ ಬಿಡುದಿಲ್ಲ ಮೊಟ್ಟೆ ಎತ್ಕೊಳಕ್ಕೆ ಅಂತಾರೆ? ಇಲ್ಲ ಇಲ್ಲ, ಅಭ್ಯಾಸ ಆಗಿರ್ತದಲ್ಲ ಸರಿ, ಎತ್ಕೊಬಿಡ್ತೀರಾ? ಎತ್ಕೋತೀವಿ. ಏನ್ ದಾರಕ್ಕೆ ಮಾರಾಟ ಆಯ್ತದೆ ನಾಟಿ ಕೋಳಿ ಮೊಟ್ಟೆ ಅಲ್ಲಿ ನಿಮ್ಮೂರಲ್ಲಿ? 12 ರೂಪಾಯಿ ಒಂದು ಮೊಟ್ಟೆ. ಒಂದು ಮೊಟ್ಟೆ 12, ಪರವಾಗಿಲ್ಲ. ಹೇಳಿ ಸಾ, ಹೆಂಗೆ ಆದಾಯ ನಾಟಿ ಕೋಳಿದು? ಪರವಾಗಿಲ್ಲ ಸರ್, ಏನು ತೊಂದರೆ ಇಲ್ಲ. ನನ್ನ ಅಭಿಪ್ರಾಯ ಒಂದು ನಾಟಿ ಕೋಳಿ ಅಂದರೆ ನಮ್ಗೊಂದು ವರ್ಷಕ್ಕೆ ಒಂದು 500 ರೂಪಾಯಿ ಆಯ್ತದೆ. ಹೌದಾ? ಆಗುತ್ತೆ ಸರ್. ಓಹೋ, ಹೆಂಗೆ ಒಂದು ದಿನಕ್ಕೆ ಎಷ್ಟು ಮೊಟ್ಟೆ ಸಿಗುತ್ತವ? ಕೋಳಿ ಎಷ್ಟು, ಒಂದು 10-20 ಮೊಟ್ಟೆ ಇಕ್ತವೆ ಅಂದರೆ 20 ಮೊಟ್ಟೆನಾದ್ರು ಸಿಗ್ತವೆ. ಅಲ್ಲ, ನೀವೀಗ 50 ಕೋಳಿ ಅಲ್ವೇ? 50 ಕೋಳಿ, ಅದರಲ್ಲಿ 20 ಕೋಳಿ ಮೊಟ್ಟೆ ಇಕ್ತವೆ ಅಂದರೆ ದಿನಕ್ಕೆ 26 ಸಿಗ್ತವೆ. 20 ಮೊಟ್ಟೆ ಸಿಗುತ್ತೆ ಸರಾಸರಿ? ಸರಾಸರಿ. ಅದರ ನೀವೆಷ್ಟು ತಿಂತೀರಿ? ನಾವೇನು ಅಷ್ಟು ತಿನ್ನಕ್ ಹೋಗಲ್ಲ, ದಿನ ತಿನ್ನಲ್ರ? ದಿನ ತಿನ್ನ. ಅವ್ರಿಗೆ ಅಣ್ಣವ್ರಿಗೆ ನಾಗೇಶ್ ಅವ್ರಿಗೆ ಮೊಟ್ಟೆ ಇಷ್ಟ ಇಲ್ವಾ? ಇಲ್ಲ, ತಿಂತೀವಿ ಸರ್. ಅಂದ್ರೆ ಅಂದ್ರೆ ಜಾಸ್ತಿ ಏನು ಅಷ್ಟು ತಿನ್ನಲ್ಲ. ಹೌದಾ? ಆಮೇಲೆ ಆದಾಯ ಅಂದ್ರೆ ಕೋಳಿನೂ ಕೂದ್ ಮಾರ್ತೀರಾ? ಹೌದು ಸರ್, ನಾವೇ ಕಟಿಂಗ್ ಮಾಡ್ತೀವಿ. ನಾವೇ ಚಿಕ್ಕ ಅಂಗಡಿನ ಮಾಡಿಕೊಂಡಿದ್ವಿ, ಕೋಳಿ ಅಂಗಡಿನ. ನಾಟಿ ಕೋಳಿ ಮಾರ್ತೀವಿ ಮತ್ತೆ ಅಂಗಡಿಲಿ ಕಟ್ ಮಾಡ್ಕೊಡ್ತೀವಿ ಅವ್ರು ಕೇಳಿದ್ರೆ. ಹೌದೇ? ನೋಡಿದ್ರ ಯಾರವ ನೀವು ಕಟ್ ಮಾಡೋದು ಅವ್ರ ಯಜಮಾನರು? ಇಬ್ರು ಕಟ್ ಮಾಡ್ತೀವಿ ಸರ್. ಹೌದಾ? ಅಂದ್ರೆ ನೀವೇ ಪುಕ್ಕ ಇಕ್ಕ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತೀವಿ? ಮಿಷಿನ್ ಐತೆ ಕ್ಲೀನ್ ಮಾಡಕ್ಕೆ. ಕೋಳಿ ಮಿಷಿನ್ ಐತಲ್ಲ? ಹೌದೇನ್ರಿ, ಕೋಳಿ ಕ್ಲೀನ್ ಮಾಡ್ಲಿಕ್ಕೆ ಮಿಷಿನ್ ಮಾಡಿಕೊಂಡಿದ್ವಿ, ಕ್ಲೀನ್ ಮಾಡ್ಕೊಡ್ತೀವಿ. ಪರವಾಗಿಲ್ಲ. ಅಂದ್ರೆ ಕೋಳಿನ ಕ್ಲೀನ್ ಮಾಡಕ್ಕೆ ಒಂದು ಮಿಷಿನ್ ಇದೆಯಾ? ಎಷ್ಟು ಕೊಟ್ಟು ತಗೊಂಬಂದ್ರಿ ಮಿಷಿನ್? ಮಿಷಿನ್ 20,000 ರೂಪಾಯಿ ಸರ್. ಓ, ಎಲ್ಲಿಂದ ತಂದ್ರಿ? ಇಲ್ಲೇ ಮೈಸೂರಿಂದನೇ ತಗೊಂಡೋಗಿದೆ ಸರ್. ಹೌದಾ? ಏನ್ ಮಾಡ್ತದ ಮಿಷಿನ್? ನೀರು ಗೆಜ್ಜೆ ಬಿಟ್ಟು ಹಾಕಿದ್ರೆ ಕ್ಲೀನ್ ಮಾಡ್ತಾ ಸರ್, ಆಮೇಲೆ ಕಟ್ ಮಾಡ್ಕೊಡ್ತೀವಿ ಅದನ್ನು ಸೀದ್ಬಿಟ್ಟು. ಹೌದಾ? ಓ, ಪರವಾಗಿಲ್ಲ. ಆ ವೇಸ್ಟ್ ಎಲ್ಲ ಏನು ಮಾಡ್ತೀರಿ? ವೇಸ್ಟ್ ತೆಂಗಿನ ಸಸಿಗೆ ಹಾಕ್ತೀವಿ ಸರ್. ನಾವು ನೋಡಿದ್ರ ಗೊಬ್ಬರ ಮಾಡ್ಕೋತೀರಿ? ಗೊಬ್ಬರ ಆಗುತ್ತೆ ಸರ್, ಒಂದು ಚೂರು ವೇಸ್ಟ್ ಆಗಲ್ಲ. ಅದು ಒಂದು ವರ್ಷ ತನಕ ಕರಗಲ್ಲ ಸರ್, ಒಂದು ವರ್ಷ ಆದಮೇಲೆ ಕರಗಿದ್ರೆ ಫುಲ್ ಪೌಡರ್ ಥರ ಆಗುತ್ತೆ, ಚೆನ್ನಾಗುತ್ತೆ. ನಮ್ಮ ತೆಂಗಿನ ಸಸಿ ಎಲ್ಲ ಹಸ್ರಾಗಿವೆ ಸರ್. ಓಹೋ, ಎಲ್ಲ ತೆಂಗಿನ ಸಸಿನೂ ಒಂದೊಂದು ರೌಂಡ್ ಗೆಡ್ಡೆಗೆ ಹಾಕೊಂಡು ಬರ್ತೀವಿ. ಅಂದ್ರೆ ಒಂದ್ ದಿವಸ ನೀವು ಎಷ್ಟು ಕಟ್ ಮಾಡ್ತೀರಾ? ಅದೆಲ್ಲ ತೆಗಿತೀವಿ, ವೇಸ್ಟ್ ಎಲ್ಲ ತಗೊಂಬಂದು ತೆಂಗಿನ ಸಸಿಗೆ ಹಾಕ್ತೀರಾ. ನೋಡಿದ್ರಿ ನಮ್ಮ ತೆಂಗಿನ ಸಸಿಗೆ ಹಾಕದ? ನೋಡಿದೀವಿ ಸರ್. ಚೆನ್ನಾಗಿದೆ, ಅನುಕೂಲ ಆಗಿದೆ ಅಂತ ಅನ್ಸುತ್ತಾ? ಚೆನ್ನಾಗೈತೆ, ಹಸ್ರಾಗೈತೆ ಸರ್. ಮತ್ತೆ ಮಾಂಸನ ಎಷ್ಟು ಕೇಳ್ತಾರೆ ಅಷ್ಟು ಮಾರ್ತೀರಾ ಅಥವಾ ಕೋಳಿ ಪೂರ್ತಿ ಕೊಡೋದು? ಕೋಳಿ ಉಂಡೆ ಪೂರ್ತಿ. ಉಂಡೆ ತಗೊಳ್ಳೇಬೇಕು. ತಗೋತಾರೆ. ಏನ್ ರೇಟ್ಗೆ ಮಾರ್ತಿರವ? 420. 420 ಕೆಜಿ? ಒಂದು ಕೆಜಿ? ಕೆಜಿಗೆ. ನಿಮ್ಮ ರೇಟ? ಇಲ್ಲ, ನಮ್ಮ ರೇಟ್ 420 ಸರ್. ಕ್ಲೀನಿಂಗ್ ಮಾಡಿದ್ರೆ 20 ರೂಪಾಯಿ ಎಕ್ಸ್ಟ್ರಾ ತಗೊಳ್ತೀವಿ. ಹೌದೇ? ಕ್ಲೀನ್ ಮಾಡಿಕೊಟ್ರೆ 20 ಜಾಸ್ತಿ, ಇಲ್ಲ ಅಂದ್ರೆ 400 ರೂಪಾಯಿ. 420. 420? ಓಹೋ, ಸಾಕ ಆದಾಯ ಅಷ್ಟು. ಒಂದು ನಾಟಿ ಕೋಳಿ ಎಷ್ಟು ಕೆಜಿ ಬರುತ್ತೆ? 1 ಕೆಜಿಯಿಂದ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 1 ಕೆಜಿ ಯಾರು ತಗೊಳ್ಳಲ್ಲ, ಸಣ್ಣದು ಅಂತ 1.5 ಕೆಜಿ ಅಂತ ತಗೊಳ್ತಾರೆ. 1.75-2 ಕೆಜಿ ತನಕ ಆಗುತ್ತೆ ಹುಂಜಾ ಆದರೆ. ಎರಡು ಅಂದ್ರೆ 1.5 ಕೆಜಿ ಒಳಗಡೆ. ಅಂದ್ರೆ ಎಷ್ಟು ದಿವಸದಲ್ಲಿ ಆ ದೇಹ ತೂಕ ಬರುತ್ತದೋ ನೀವು ಮರಿ ತಗೊಂಬರ್ತೀರೋ? ಒಂದು 6 ತಿಂಗಳು ಬೇಕು ಸರ್. ಮರಿ ತಗೊಳ್ಳಲ್ಲ, ನಾವೇ ಕುಣಿಸ್ತೀವಿ ಮರಿನ. ಅಲ್ಲೇ ಕೂತ್ಕೊಳ್ತಾವಲ್ಲ, ಅವೇ ಆಗುತ್ತೆ. ನಿಮ್ಮಲ್ಲೇ ಮೊಟ್ಟೆ ಇರ್ತಾವ? ನಾವು ತಗೊಂಡು ಮಾರಿದ್ರೆ ಏನು ಪ್ರಯೋಜನ ಇಲ್ಲ ಸರ್, ನಾವೇ ಇದು ಮಾಡಿ ಅಲ್ಲೇ ನಾವೇ ಮಾಡೋದು. ಮತ್ತೆ ಮೊಟ್ಟೆನೂ ಮಾರ್ತೀನಿ ಅಂತ? ಮೊಟ್ಟೆ ಅಂದ್ರೆ ಎಲ್ಲಾನು ಕುಣಿಸಾಕಿಲ್ಲ ಸರ್, 20 ಮೊಟ್ಟೆ ಇಕ್ಕರೆ 10 ಮೊಟ್ಟೆನೂ 9 ಮೊಟ್ಟೆನೂ ಕುಣಿಸ್ತೀವಿ ಅಷ್ಟೇ. ಓ, ಹಾಗೆ ಎಲ್ಲ ಮೊಟ್ಟೆನೂ ಮಾರಲ್ಲ ನೀವು, ಮರಿಗಾಗಿ ಇಟ್ಕೊಂತೀವಿ. ಮರಿಗೆ ಇಟ್ಕೊಂಡು ಮಿಕ್ಕಂದ್ರೆ ಸರಾಸರಿ ನಿಮ್ಮ ಹತ್ರ ಯಾವಾಗಲೂ 50 ಕೋಳಿ ಇರುತ್ತಾ? 50 ಕೋಳಿ ಜಾಸ್ತಿನೇ ಆಗುತ್ತೆ, ಒಂದ್ಸಲ ಸ್ವಲ್ಪ ಕಡಿಮೆ ಆಗುತ್ತೆ, ಕೊಟ್ಬಿಡ್ತೀವಿ ಸ್ವಲ್ಪ, ಅವಾಗ ಕಡಿಮೆನೂ ಆಗುತ್ತೆ. ಓಹೋ, ಅಂದ್ರೆ ಇದಕ್ಕೆ ಖರ್ಚೇನಿಲ್ಲ ಅಲ್ವಾ? ಖರ್ಚಿಲ್ಲ ಸರ್, ಖರ್ಚೇ ಇಲ್ಲ. ಆಮೇಲೆ ನಮ್ಮ ಹಸು ತಪ್ಪೆ ಎಲ್ಲಾನು ಕರೆದೇ ಅವು ತಿನ್ಕೊಳತ್ತೆ, ಅದು ಆಹಾರ ಆಗುತ್ತೆ ಅವ್ರಿಗೆ. ಓಕೆ, ಹೌದೇ. ನೀವು ಬೇರೆ ಇನ್ನೇನು ಆಹಾರ ಕೊಡಲ್ಲ? ನಾವು ರಾಗಿ ಚೆಲ್ಲೋದು, ರಾಗಿ ಭತ್ತ ಅಕ್ಕಿ ಎಲ್ಲ ಅಲ್ಲೇ ಹೊಲದೊಳಗೆ ಚೆಲ್ಲಿದ್ರೆ ಅವೇ ಮೇಯ್ಕತ್ತವೆ ಸರ್, ಕೇರ್ಕೊಂಡು. ಅದೇ ನೀವು ಜಾಗ ಮಾಡಿದೀನಿ ಅಂದ್ರಲ್ಲ ಅಲ್ಲಿ. ಮತ್ತೆ ಇನ್ನೇನು ಸಮಸ್ಯೆ ಇಲ್ವಾ? ಏನು ಸಮಸ್ಯೆ ಇಲ್ಲ, ಈ ಕೇರ ಬರೋದು ಆಮೇಲೆ ಅಲ್ಲೇನಿಲ್ಲ, ಅದ್ದ ಬಂದು ಒತ್ಕೊಂಡು ಹೋಗೋದು ಆ ಥರ ಏನು ಸಮಸ್ಯೆ ಇರಲ್ವಾ? ಕೋಳಿಗಳು ಆರಾಮಾಗಿದ್ದಾವೆ? ಆರಾಮಾಗಿದೆ. 50 ಕೋಳಿ ಏನು, ಇನ್ನೂ ಒಂದು 50 ಕೋಳಿ ಜಾಸ್ತಿನೇ ಸಾಕ್ಬೋದು ಅಂತ ಅನ್ಸುತ್ತಾ? ಜಾಗ ಇದೆ ಸರ್, ಸಾಕ್ಬೋದು. ಅಂದರೆ ಜಾಸ್ತಿ ಆದರೆ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಮಾರ್ಬಿಟ್ಟು ಅಷ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಸರ್. ಮಾರ್ತೀವಲ್ಲ ಸರ್, ಒಂದು ತಿಂಗಳಲ್ಲಿ ಒಂದು 5-4 ಕೋಳಿ ಹತ್ರ ಮಾರ್ತೀವಿ. ಓ, ಕೋಳಿನೂ ಮಾರ್ತೀವಿ? ಮಾರ್ತೀವಿ. ಇಲ್ಲಾಂದ್ರೆ ಇನ್ನೂ ಜಾಸ್ತಿ ಆಗ್ಬಿಡೋ ಇಷ್ಟ ಒಳಗಡೆ ಸರ್ ನಮ್ಮ ಅಲ್ವಾ, ಕಡಿಮೆ ಅಷ್ಟೇ ಮೇಂಟೈನ್ ಆಗಿ ಒಂದು ಸ್ವಲ್ಪ ಕಡಿಮೆ ಆಗೋಗ್ತೇವೆ. ಒಂದ್ಸಲ ಇನ್ನು ಮರಿಗಳು ಬಂದ್ಮೇಲೆ ಬೆಳೆ ದೊಡ್ಡಾದ್ಮೇಲೆ ಮಾರ್ತೀವಿ. ಗೊಬ್ಬರ ಏನು ಮಾಡ್ತಿರೋ? ಕೋಳಿ ಗೊಬ್ಬರ ಅಲ್ಲೇ ನಾವು ತೆಂಗುಂದ ತೋಟದೊಳಗೆ ಮಾಡ್ಕೊಂಡಿರೋದು ಅಲ್ಲೇ ಗೊಬ್ಬರ ಆಗುತ್ತೆ ಅದಕ್ಕೆ ತೆಂಗು ಗಿಡಕ್ಕೂ ಎಲ್ಲ ಅದಕ್ಕೆ ಗೊಬ್ಬರ ಆಗುತ್ತೆ ಸರ್. ಹೌದಾ, ಅಂದ್ರೆ ಹಿಕ್ಕೆ ಎಲ್ಲ ಬಾಚೋದು ಎಲ್ಲ ಆ ತರದ ಏನಿಲ್ಲ, ಆ ತರ ಏನಿಲ್ಲ, ಅದೇ ನೆಲದ ಮೇಲೆ ಅಲ್ಲೇ ಗೊಬ್ಬರ ಆಗುತ್ತೆ ಅಲ್ಲೇ ಬೀಳುತ್ತೆ ಅಲ್ಲೇ. ರಾತ್ರಿ ಹೊತ್ತು ಕೋಳಿ ಕೌಚಬೇಕು ಅಂತಾರಲ್ಲ ಅದೇನಿಲ್ವಾ, ಅವೇ ಬಂದು ಎಲ್ಲ ಒಂದ್ ಕಡೆ ನೀವು ಮಾಡಿರೋ ಜಾಗದಲ್ಲಿ ಮನೆ ಕತ್ತವ? ಗೋಡೆ ಗೋಡೆ ಮೇಲೆ ಕುತ್ಕೊಳ್ತೇವೆ ಸರ್, ಗೋಡೆ ಎಲ್ಲ ಮಾಡಿದ್ವಿ ಸೀಟ್ ಹಾಕಿ ಸ್ವಲ್ಪ ಅಲ್ಲೆಲ್ಲ ಬಂದು ಕುತ್ಕೊಳ್ತೇವೆ ಮೇಲ್ಗಡೆನೆ. ಹೌದಾ, ಅಂದ್ರೆ ಅದ್ರ ಒಳಗಡೆನೂ ಒಂದ್ ಸಣ್ಣದು ಮನೆ ತರ ಕಟ್ಕೊಂಡಿದ್ದೀರಾ? ಶೆಡ್ ತರ ಹಸು ಕಟ್ಟಿದ್ರೆ ಅದ್ರ ಪಕ್ಕದಲ್ಲಿ ಚಿಕ್ಕದಾಗಿದೆ, ಅಲ್ಲಿ ಕೋಳಿಗಳು ಇರ್ತವೆ. ಈಗ ಹಸುಗಳು, ಆರು ಹಸು ಇದೆ ನಿಮ್ದು ಅಲ್ವಾ, ಒಂದ್ ಕರು ಇದೆ, ಒಂದ್ 50 ಕೋಳಿ ಇದೆ, ಇನ್ ಬೇರೆ ಇನ್ನೇನ್ ಜಾನುವಾರು ಸಾಕಿಲ್ಲ? ಜಾನುವಾರು ಇಲ್ಲ ಸರ್, ಮತ್ತೆ ಅಂಗಡಿ ಚಿಲ್ಲರೆ ಅಂಗಡಿ ಮಾಡ್ಕೊಂಡು ಹೋಗ್ತಿದೀವಿ. ನಮ್ಮೂರು ಚಿಕ್ಕೂರು. ಚಿಲ್ಲರೆ ಅಂಗಡಿನಲ್ಲಿ ಮೊಟ್ಟೆನೂ ಮಾರ್ತೀರಿ? ಎಲ್ಲಾನು ಮಾರ್ತೀವಿ ಸರ್. ಕೋಳಿನೂ ಮಾರ್ತೀರಿ? ಬೇರೆ ಇನ್ನೇನೇನ್ ಮಾರ್ತಿರವ ಚಿಲ್ಲರೆ ಅಂಗಡಿನಲ್ಲಿ? ಮಾಮೂಲಿ ದಿನಸಿಗಳೆಲ್ಲಾನು ಮಾರ್ತೀವಿ ಸರ್. ಹೌದಾ, ಅಂಗಡಿ ನೋಡ್ಕೊಳ್ಳೋದ್ಯಾರು ನಿಮ್ಮ ಅತ್ತೆನಾ? ನಮ್ಮಂಗ ಸ್ವಲ್ಪ ಗೊತ್ತಾಗಲ್ಲ, ನಾವೇ ನೋಡ್ಕೋತೀವಿ, ಅವರು ನೋಡ್ಕೋತಾರೆ. ವ್ಯಾಪಾರ ಎಷ್ಟಾಯ್ತದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಒಂದು 2,000 ಆಗುತ್ತೆ. ಹೌದಾ, ಪರವಾಗಿಲ್ಲ. ಸಾಮಾನು ಎಲ್ಲ ಎಲ್ಲಿಂದ ತಗೊಂಬತ್ತೀರಿ? ಗೇರ್ಪೇಟೆಯಿಂದ ತರ್ತೀವಿ ಸರ್, ಹೋಲ್ಸೇಲ್ ತರ್ತೀವಿ ಸರ್, ನಾವು ಮಾಮೂಲಿ ಮಾರೋ ರೇಟು ಮಾರ್ಕೊಳ್ತೀವಿ ಅಷ್ಟೇ. ನಿಮ್ಮೂರಲ್ಲಿ ಬೇರೆ ಅಂಗಡಿಗಳಿಲ್ವೇ? ಬೇರೆ ಅಂಗಡಿ ಯಾವುದು ಇಲ್ಲ ಸರ್. ನೀವು ಒಬ್ಬರೇ? ಓಹೋ, ಪರವಾಗಿಲ್ಲ. ನೋಡಿ, ಬಾಂಬೆಗೆ ಹೋಗಿ ವಿಚಾರಗಳೆಲ್ಲ ಚೆನ್ನಾಗಿ ತಿಳ್ಕೊಂಬಂದವ್ರೆ ಅಲ್ವೇನ್ರಿ? ಹೌದು ಸರ್. ಹಿಂಗೆ ವ್ಯಾಪಾರ ಮಾಡಿದ್ರೆ, ಹಿಂಗೆ ಬಿಸ್ನೆಸ್ ಮಾಡಿದ್ರೆ ಹಣ ಹೆಚ್ಚು ಸಂಪಾದನೆ ಮಾಡ್ಬೋದು ಅಂತ. ಪರವಾಗಿಲ್ಲ ಸರ್, ನಿಮ್ದೇ ಆಗಿದ್ವಿ, ದುಡ್ಡು ಕಾಸು ಸ್ವಲ್ಪ ಆಗುತ್ತೆ, ಏನು ತೊಂದರೆ ಇಲ್ಲ ಸರ್. ಹೌದಾ, ಎಷ್ಟಾಯ್ತದೆ ಹೇಳಿ ದುಡ್ಡು ಕಾಸು ತಿಳ್ಕೊಳ್ಳಮ್ಮ? ಸರ್, ಒಂದು 30,000 ರೂಪಾಯಿ ತನಕ ಸಂಪಾದನೆ ಮಾಡ್ತೇವೆ ಸರ್. ತಿಂಗಳಿಗೆ? ತಿಂಗಳಿಗೆ. ಓಹ್, ಹೌದೇನ್ರಿ? ಹೌದು ಸರ್. ಹೌದು, ಅಷ್ಟೇ ಅಥವಾ ನೀವೇನಾದ್ರು ಹೊಸಿ ಜಾಸ್ತಿ ಹೇಳ್ತೀರಾ? ಇಲ್ಲ ಇಲ್ಲ, ಅಷ್ಟೇ ಸರ್. 30,000 ಅಂದರೆ 3.5 ಲಕ್ಷದಷ್ಟು ಆದಾಯ ಒಂದು ವರ್ಷಕ್ಕೆ. ಜಮೀನ್ದಲ್ದೇನೆ ಸರ್, ಜಮೀನಲ್ಲಿ ಮಾಮೂಲಿ ಕಡ್ಡಿ ಪಡ್ಡಿ ಮಾಡಿದ್ರೆ ಅವಾಗ ಒಂದು 15,000 20,000 ಆ ಥರ, ಒಂದು ಎಕರೆ 30,000 ರೂಪಾಯಿ ಆ ಥರ ಮಾಡ್ತೀವಿ. ಅದು ಬೇರೆ. ಏನು ಜಮೀನಲ್ಲಿ ಅಳ್ಜೋಳ ಹಾಕಿರ್ತೀವಲ್ಲ ಸರ್, ಅದನ್ನು ಮಾರ್ತೀವಿ. ಹೌದಾ? ಹಾಂ. ಓಹೋ, ಒಂದು ಎಕರೆಗೆ 30,000 40,000 ತನಕ ತಗೊಳ್ತಾರೆ. ಮೇವು? ಮೇವು, ಮೇವುಗೇನೆ ಸರ್. ಹಾಂ, ಮೇವುಗೇನೆ ಮಾಡ್ತೀವಿ. ಓಹೋ, ಮೇವೇ ಬೆಳೆದು ಮೇವನೇ ಮಾರ್ಬೋದು. ಆಮೇಲೆ ಇನ್ನೇನೇನಿದೆ? ಭತ್ತ ಹಾಕಿದ್ದೆ, ಒಂದು 2 ಎಕರೆ ಭತ್ತ ಹಾಕಿದೆ ಇವಾಗ ಸರ್. ಆ ದೋಸೆ ಮಾಡಿದ ಒಂದು 20 ಕ್ವಿಂಟಲ್. ಹೌದಾ? ಹಾಂ. ಆಮೇಲೆ ತೆಂಗು ಅಡಿಕೆ ಎಲ್ಲ ಇನ್ನೂ ಫಸಲು ಬರಬೇಕು. ಬರ್ತಿದೆ ಸರ್, 50 ಫಲ ಬಿಡ್ತಿದೆ, ಇನ್ನೊಂದು 100 ಫಲ ಬಿಡಬೇಕು ಸರ್. ಎಲ್ಲ ಬಿಡಬೇಕು. ಭತ್ತದ ಹೆಂಗವ ಬೇಸಾಯ? ಹೋಗಿ ನೋಡಿದ್ದೀರಾ ಅಥವಾ ಏನಾದ್ರು ಕೆಲಸ ಮಾಡಿದ್ದೀರಾ ಭತ್ತದಲ್ಲಿ? ಭತ್ತದಲ್ಲಿ ಏನು ಹೋಗಿ ವ್ಯವಸಾಯ ಮಾಡಿಲ್ಲ, ಇವರೇ ಎಲ್ಲ ನೋಡ್ಕೋತಾರೆ, ನಾವು ಮನೆ ಹತ್ರ ಅಲ್ಲಿ ನೋಡ್ಕೊಳ್ತೀವಿ. ನೀವೇನು ಇಲ್ಲಿ ಜಮೀನಿಗೆ ಹೋಗಲ್ವೇ? ಇಲ್ಲಿ ಸುತ್ತ ಅಕ್ಕಪಕ್ಕ ಇರೋ ಜಮೀನ್ ಹತ್ರ ಹೋಯ್ತೀವಿ, ಗದ್ದೆ ಹತ್ರ ಸ್ವಲ್ಪ ದೂರ, ಅಲ್ಲಿಗೆ ಅವ್ರು ಮಾತ್ರ ಹೋಯ್ತಾರೆ. ಆಯ್ತು, ಅಕ್ಕಪಕ್ಕ ಇರೋ ಜಮೀನಲ್ಲಿ ಏನು ಮಾಡ್ತೀರಿ ಕೆಲಸ? ಈಗ ನಿಂಬೆ ಗಿಡ ಎಲ್ಲ ಐತೆ, ಅದಕ್ಕೆ ನಾವೇ ನೆಟ್ಟಿ ನಾವೇ ಸಸಿ ಎಲ್ಲಾನು ತಂದು ಎಲ್ಲಾನು ನಾವೇ ಮಾಡ್ಕೊಳ್ತೀವಿ, ಬೇರೆಯವ್ರಿಗೇನು ಬರಲ್ಲ. ಆಳುಗಳು ಎಷ್ಟು ಗಿಡ ಅದು? ನಿಂಬೆ ಗಿಡ? ನಿಂಬೆ ಗಿಡ ಒಂದು 30 ಐತೆ. 30 ನಿಂಬೆ ಗಿಡ? ಓ, ನಿಂಬೆ ಹಣ್ಣು ಮಾರ್ತೀರ ನಿಮ್ಮ ಅಂಗಡಿನಲ್ಲಿ? ಹಂಗಾರೆ ಇನ್ನೊಂದು 6 ತಿಂಗಳು ಸರ್ ಫಲ ಬಿಡುತ್ತೆ. ಇನ್ನೂ ಫಲ ಬಿಟ್ಟಿಲ್ಲ. ಮತ್ತೆ ಬೇರೆ ಹಣ್ಣಿನ ಗಿಡಗಳು ಏನು ಹಾಕೊಂಡಿದ್ದೀರಿ? ಹಣ್ಣು ಇನ್ನೇನಿಲ್ಲ ಸರ್, ಅಷ್ಟೇ. ಹಣ್ಣು ನಾವೇನು ಹಾಕಿಲ್ಲ. ಮಾವು, ಬಾಳೆ, ಬಾಳೆ ಗಿಡ ಐತೆ, ಬಾಳೆ, ಬಾಳೆ, ಬಾಳೆ ಐತೆ, ನಿಂಬೆ ಐತೆ. ನಿಮ್ಮನೆ ಅಡಿಗೆ ಮಾಡೋದಕ್ಕೆ ತರಕಾರಿಗಳು ಏನಾದ್ರು ಬೆಳ್ಕೊಂತೀರಾ? ಪಕ್ಕ ಅಲ್ಲೇ ಐತಲ್ಲ ಜಮೀನು, ಬದನೆ ಗಿಡ, ಟೊಮೊಟೊ, ಆಮೇಲೆ ಇದು ಬೀನ್ಸು, ನಮಗೆ ಅಲ್ಲೇ ಅಂಗಡಿಗೆ ಮಾರಕ್ಕಾಗಂಗೂ ಸ್ವಲ್ಪ ಸ್ವಲ್ಪ ಹಾಕಲ್ತೀವಿ. ನೋಡಿದ್ರ ಜಾಣರಿದ್ದೀರಾ ನೀವು, ಅಂದ್ರೆ ಅಲ್ಲೂ ಮಾರೋದಕ್ಕೂ ಆಯ್ತು, ನಿಮ್ಮ ಮನೆಗೂ ಆಯ್ತು. ಮಾರಿ ಯಾವುದು ಮಾರಕ್ಕಾಗಲ್ವೋ ಉಳಿದಿರ್ತದೆ, ಅದ್ರಲ್ಲಿ ಸಾಂಬಾರ್ ಮಾಡ್ಬಿಡ್ತೀರ ರಾತ್ರಿ? ಹಂಗೇನಿಲ್ಲ ಸರ್, ಅಲ್ಲೇ ಇರುತ್ತಲ್ಲ ಅಲ್ಲೇ ತಗೊಂಡು ಅಲ್ಲೇ ಮಾಡ್ತೀವಿ ಅಲ್ವೇನ್ರಿ? ಹೌದು ಸರ್, ಮಾಡ್ಬೋದಲ್ಲ. ಅಲ್ಲ, ಮಾಡ್ತಿದ್ದೀರಾ ಅಂತ ಕೇಳಿದೆ. ಹೌದು ಸರ್, ಮಾಡ್ತಿದ್ದೀವಿ. ಮುಂಚೆ ಎಲ್ಲ ಉಳಿದಿರೋವನ್ನ ಹೋಟ್ಲಿಗೆ ತಗೊಂಡೋಗಿ ಹಾಕ್ಬಿಡೋರು, ಈಗ ನಿಮ್ಮೂರಲ್ಲಿ ಹೋಟ್ಲಿಗೆ ಗಿಟ್ಲೇನಿಲ್ಲ ಅನ್ಸುತ್ತೆ ಸರ್. ಹೋಟ್ಲಿಲ್ಲ ಮತ್ತೆ, ಹಂಗಾಗಿ ಉಳಿದಿರೋದನ್ನ ನೀವೇ ಬಳಕೆ ಮಾಡ್ಕೊಳ್ಳೋದು ಅಲ್ವೇನವ? ಹೌದು ಸರ್. ಓಕೆ, ಏನು ಚೆನ್ನಾಗಿ ಮಾಡ್ತಾರೆ ಇವ್ರ ಅಡುಗೆನ? ಸರ್ ಎಲ್ಲ ಚೆನ್ನಾಗಿ ಕೋಳಿನಲ್ಲಿ ಚಿಕನ್ ಚಿಲ್ಲಿ. ಓ, ಚಿಕನ್ ಚಿಲ್ಲಿ ಚಪಾತಿ ಚೆನ್ನಾಗಿ ಮಾಡ್ತಾರೆ ಸರ್, ಚೆನ್ನಾಗಿರುತ್ತೆ. ಹೌದಾ, ಏನವ? ಹೌದು ಸರ್. ಎಲ್ಲಿ ಕಲ್ತ್ಕೊಂಡ್ರಿ ಮಾಡೋದ? ಮಾಮೂಲಿ ಮನೆಯಲ್ಲೇ ಹೇಳ್ಕೊಟ್ಟಿರೋದು. ಯಾರು ಹೇಳ್ಕೊಟ್ರವ? ನಮ್ಮಅಮ್ಮ ಹೇಳ್ಕೊಟ್ಟಿರವೆಲ್ಲ. ಅತ್ತೆನಾ ಅಥವಾ ತಾಯಿನ? ತಾಯಿ. ತಾಯಿ ಹೇಳ್ಕೊಟ್ಟು. ನಿಮ್ಮ ತಾಯಿ ಏನು ಚೆನ್ನಾಗಿ ಮಾಡೋರು ಅಡುಗೆ? ಅವ್ರು ಎಲ್ಲಾನು ಮಾಡ್ತಿದ್ರು ಸರ್. ಹೌದಾ, ಎಲ್ಲ ಇಷ್ಟನೇ ನಮಗೆ. ಓಹೋ, ಪರವಾಗಿಲ್ಲ. ಅದರಲ್ಲಿ ನಾಗೇಶ್ ಅವ್ರಿಗೆ ಇನ್ನೇನು ಮಾಡ್ತಾರೆ ಚೆನ್ನಾಗಿ? ಎಲ್ಲ ಸರ್ ಚೆನ್ನಾಗಿ ಮಾಡ್ತಾರೆ, ಐಟ ಊಟ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹೌದಾ, ನೀವೇನು ಹಂಗಾರು ಹೋಟ್ಲಿಗೆ ಗಿಟ್ಲಿಗೆ ಏನು ಹೋಗೋದಿಲ್ಲ ಸರ್? ಹೋಟ್ಲ ನಾವು ಜಾಸ್ತಿ ಊಟ ಹೋದ್ರೆ ಮಂಡ್ಯಕ್ಕೆ ಹೋದ್ರೆ ಹೊರಗಡೆ ಅಂದ್ರೆ ಲೇಟ್ ಆದ್ರೆ ಮಾತ್ರ ಅಲ್ಲೇ ಊಟ ಮಾಡ್ತೀವಿ ಅಷ್ಟೇನೆ ಸರ್. ಹೌದಾ? ಇಲ್ಲಾಂದ್ರೆ ಮನೆನೇ ಜಾಸ್ತಿ, ಮನೆ ಊಟವೇ ಜಾಸ್ತಿ. ಮಕ್ಕಳೇನ್ ಮಾಡ್ತಾರವ? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಸರ್. ಅದೇ ಕಣವ, ಎಷ್ಟನೇ ಕ್ಲಾಸ್? ಒಬ್ಬ ಎಲ್ ಕೆ ಜಿ, ಒಬ್ಬ ಎರಡನೇ ಕ್ಲಾಸ್. ಇನ್ನು ಚಿಕ್ಕವರು. ಚಿಕ್ಕವರು ಮಕ್ಕಳ ಕೈಲಿ ಏನು ಕೆಲಸ ಮಾಡಿಸೋದಿಲ್ವೇ? ಮಕ್ಕಳ ಕೈಲಿ ಏನು ಮಾಡಿಸಲ್ಲ, ಚಿಕ್ಕವರು ಗಿಳಿಯಿಂದ ಓಡಾಡ್ಕೊಳ್ಳಲ್ವೇ? ವ್ಯವಸಾಯದ್ದು ಪ್ರೀತಿ ಹುಟ್ಟಿಸ್ಬೇಕಲ್ಲ ಈಗಲಿಂದ. ಕೋಳಿ ಏನಾರ ಕ್ಲೀನ್ ಮಾಡಕ್ಕೆ ಹೋದ್ರೆ ಬರ್ತಾರೆ. ಹೌದಾ? ಹಿಂದೆ ಹಾಕಿದ್ದೇನು ಮಾಡಲ್ಲ. ನಿಮಗೆ ಕಷ್ಟ ವ್ಯವಸಾಯ ಮಾಡೋದು ಅಂತ ಏನು ಅನ್ಸಲ್ವ? ಏನು ಅನ್ಸಿಲ್ಲ ಸರ್ ನಮಗೆ. ಹೌದಾ? ಬಹಳ ಖುಷಿಯಿಂದ? ಖುಷಿ ಐತೆ ನಮಗೆ. ಸಂತೋಷವಾಗಿ ಎಲ್ಲ ಕೆಲಸನೂ ಮಾಡ್ತೀವಿ, ಎಲ್ಲಾನು ಮಾಡ್ಕೊಂಡು. ಹೇಗಿರುತ್ತೆ ನಿಮ್ಮ ದಿನಚರಿ, ಎಷ್ಟೊತ್ತಿಗೆ ಹೇಳ್ತೀರಿ? ನಾವು 5:30 ಹೇಳ್ತೀವಿ ಸರ್. ಎದ್ದು ಎದ್ದು ಇನ್ನು ಡೈರಿ ಓಪನ್ ಆಗುತ್ತಲ್ಲ, ಓಪನ್ನು ಇನ್ನು ಚಿಲ್ಲರೆ ಅಂಗಡಿ ಓಪನ್ನು ಎಲ್ಲ ಓಪನ್ ಆಗುತ್ತೆ. 4 ಕರ್ಕೊಳ್ಳೋದು ಎಲ್ಲ ಮಾಡ್ಕೊಳ್ತೀವಿ. ಮತ್ತೆ ಮನೆಯಲ್ಲಿ ಊಟ ತಿಂಡಿ ಮಾಡೋದೆಲ್ಲ ಅತ್ತೆ ಮಾಡ್ತಾರ? ಇಲ್ಲ, ನಾವು ಮಾಡ್ತೀವಿ, ಅಮ್ಮನು ಮಾಡ್ತೀವಿ. ನಾವು ಕೆಲಸ ಏನಾರ ಜಾಸ್ತಿ ಮಾಡ್ತಾ ಇದ್ರೆ ಅಮ್ಮ ಮಾಡ್ಕೊಳ್ತಾರೆ. ನಮ್ಗೇನು ಅಷ್ಟು ಕೆಲಸ ಇಲ್ದವ್ರೆ ನಾವು ಮಾಡ್ಕೊಳ್ತೀವಿ. ನಾಗೇಶ್ ಏನು ಸಹಾಯ ಮಾಡಲ್ವಾ? ಮಾಡ್ತಾರೆ ಅವರು. ತರಕಾರಿ ಹೆಚ್ಕೊಡೋದು ಅದೇನು ಮಾಡಲ್ಲ. ಅಮ್ಮ ನಾನು ಇರ್ತೀವಲ್ಲ, ಇಬ್ರು ನಾವು ಮಾಡ್ಕೊಳ್ತೀವಿ. ನೀವೇ ಮಾಡ್ಕೊತೀವಿ. ನೀವ್ ಹಂಗೆ ದಿನಚರಿ ನಿಮ್ದು? ನಾಗೇಶ್ ಅವರಿಗೆ ಹೊರಗಡೆ ಕಟ್ಟಾಕಿ ಮತ್ತೆ ತಿಂಡಿ ಗಿಂಡಿ ಎಲ್ಲ ಮಡ್ಗಿ ಹಾಲು ಕರೆದಿ ಮತ್ತೆ ಡೈರಿ ಹಾಲು ಹಾಕ್ಸ್ಕೊಳ್ಬೇಕಲ್ಲ ವರ್ಷ. ನಾವು ಹಾಲು ಹಾಕ್ಸ್ಕೊಂಡು ಕ್ಯಾನ್ ಗೇನ್ ಎಲ್ಲ ತೊಳ್ದು ಮಡಗ್ಬಿಟ್ಟು ಆಮೇಲೆ ಕೋಳಿ ಸ್ಟಾರ್ಟ್ ಮಾಡ್ಕೊಳ್ತೀವಿ ಸರ್. ಓಹೋ, ನಿಮ್ಮ ಮನೆ ಹತ್ರನೇ ಬಂದು ಹಾಲು ತಗೊಂಡು ಹೋಗ್ತಾರೆ? ಅಲ್ಲೇ ಅಲ್ಲೇ ಹಾಕ್ತೀವಿ ಸರ್. ಬರ್ತೀವಿ, ದಿನ ಬರ್ತೀವಿ. 15 ಒಂದ್ಸರಿ ದುಡ್ಡು ಕೊಡ್ತಾರೆ? ಕೊಡುತ್ತೆ ಸರ್. 15 ನೀವು ಅದನ್ನು ಬೇರೆಯವ್ರಿಗೂ ಕೊಡ್ತೀರಿ? ಮೊದಲೇ ಕೊಟ್ಟಿರ್ತೀವಿ, ನಮ್ಮ ಹತ್ರ ಇರೋದನ್ನ ನಾನು ಅವ್ರಿಗೆ ಕೊಟ್ಟಿರ್ತೀವಿ, ನಾವು ಅವ್ರ ಹತ್ರ ಬಂದಾಗ ನಾವು ಅಲ್ಲಿ ಮಡಿಕೊಳ್ತೀವಿ ಸರ್. ಓಕೆ, ಮೊದಲು ಇವಾಗೆಲ್ಲ ಜಲ್ದಿ ಕೊಡ್ತೀವಿ ಮೊದಲೇ. ಈಗ ಆದಾಯ ಬರುವಂತಹ ಬೆಳೆಗಳು ನಿಮಗೆ ಅಡಿಕೆ ಮತ್ತೆ ತೆಂಗು. ತೆಂಗು ಹೇಗೆ ಮಾರ್ತಾ ಇದ್ದೀರಾ? ತೆಂಗಿನ ಒಂದು 50 ಎಳ್ನೀರು ಕೊಟ್ಬಿಡ್ತಿದ್ದೀವಿ ಸರ್. ಎಳ್ನೀರಿಗೆ ಕೊಡ್ತಾ ಇದ್ದೀರಿ. ಮತ್ತೆ ಬೇರೆ ಇನ್ನು ಏನೇನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಮುಂದಕ್ಕೆ? ಸರ್ ಅದೇ ಒಂದು ನಿಂಬೆ ಸಸಿ ಮಾಡ್ಕೊಂಡಿದ್ದೀವಲ್ಲ, ಅದು ಮಾಡ್ಕೊಳ್ಬೇಕು ಅಂತಿದ್ದೀವಿ. ಮತ್ತೆ ಕೋಳಿನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡಿ ಕೋಳಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹಸು ಕೋಳಿ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಬೇಕು ಅಂತಿದ್ದೀವಿ ಸರ್. ಇನ್ನು ಮುಂದೆ ಜಾಸ್ತಿ ಸ್ವಲ್ಪ ಸ್ವಲ್ಪ ಅಂದರೆ ಎಷ್ಟವ ಇನ್ನೆಷ್ಟು ಹಸ ಸಾಕ್ಬೇಕು ಅಂತ? ಇನ್ನೊಂದು 6 ಎಷ್ಟು ಸೇರಿಸ್ಕೊಳ್ಳೋದ ಅಂದ್ಕೊಂಡಿದ್ದೀವಿ. ಹೌದಾ? ಇನ್ನೊಂದು 6 ಮಿಷನ್ ತಗೊಂಡು ಎಲ್ಲ ಈಸಿ ಆಗುತ್ತಲ್ವ ಸರ್ ಅವಾಗ ಅಂತ. ನಾನು ಹೇಳಿದೆ ಅಂತ ತಗೋಬಿಟ್ರಪ್ಪ, ನಿಮಗೆ ಸುಲಭ ಆಗುತ್ತೆ ಅಂತ ತಗೊಳ್ಳಿ ಆಯಿತಾ? ಅಂದರೆ 6 ಹಸು ಕಟ್ಟಿದ್ರೆ ಒಂದು ಮಿಷನ್ ಇಟ್ಕೋಬೇಕು ಹಾಲು ಕರಿಯೋಕ್ಕೆ. ಸರಿ, ಒಳ್ಳೆಯದು. ಕೋಳಿ ಇನ್ನೆಷ್ಟು ಜಾಸ್ತಿ ಮಾಡ್ಕೋತಿರವ? ಕೋಳಿ ಅಂದರೆ ಜಾಸ್ತಿ ಅಂದರೆ ಸರ್ ಅವು ಜಾಸ್ತಿನೂ ಆಯ್ತವೆ ಕಮ್ಮಿನೂ ಆಯ್ತವೆ. ಈಗ ಅದೇ ಮರಿ ಆದರೆ ಒಂದೊಂದು 9 ಇಲ್ಲ 6-7 ಮಾಡಿದ್ರೆ ಅಲ್ಲಲ್ಲೇ ಎಕ್ಸ್ಟ್ರಾ ಆಯ್ತಾ ಇರ್ತವೆ ಸರ್. ಇನ್ನೊಂದು 50 ಕೋಳಿ ಆದರೆ ಸರಿ ಆಯ್ತದೆ, ಸೆಂಚುರಿ. ಹಾಂ ಸರಿ. ಆಮೇಲೆ ಇನ್ನೇನಾದ್ರು ಬೆಳೆ ಬೆಳಿಬೇಕು ಅಂತ ಏನಾದ್ರು ಆಯ್ತಾ ಮನಸ್ಸಲ್ಲಿ ಬೇರೆ ಹೊಸ ಬೆಳೆ? ರೇಷ್ಮೆ ಮಾಡಬೇಕು, ಮೀನು ಸಾಕಬೇಕು ಆ ಥರದ? ಇಲ್ಲ, ಮೀನು ಸಾಕೋಕ್ಕೂ ಜಾಗ ಮಾಡಿದ್ದೀವಿ ಸರ್ ಆಲ್ರೆಡಿ. ಈ ಸಲನೇ ಆಗಬೇಕಾಗಿತ್ತು. ಈ ಸಲ ಅಷ್ಟು ಮೊದಲು ಮಳೆ ಹೆವಿ ಆಗೋಗ್ತಲ್ಲ, ಜಾಗ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಮೀನು ಸಾಕೋಕ್ಕೂ ಜಾಗ ಮಾಡ್ತಿದ್ವಿ, ನೆಕ್ಸ್ಟ್ ಫ್ಯೂಚರ್ ಮಾಡ್ತೀವಿ ಸರ್. ಮೀನು ಸಾಕ ಜಾಗನೂ ಇದೆ ನಮ್ಮದು. ಹೌದಾ? ಅಲ್ಲಿ ಎನಿ ಟೈಮ್ ನೀರು ನಿಂತ್ಕೊಳ್ಳುತ್ತೆ. ಸೀದಾ ಭೂಮಿ ಒಂದು 1/2 ಎಕರೆ ಭೂಮಿ ಇದೆ. ಅಲ್ಲಿ ಏನು ಕೆಲಸ ನಾವು ವ್ಯವಸಾಯ ಮಾಡೋಕ್ಕಾಗಲ್ಲ ಸರ್. ಎಲ್ಲ ನೀರು ಬಂದು ಅಲ್ಲೇ ನಿಂತ್ಕೊಳ್ಳುತ್ತೆ. ಆ ಜಾಗದಲ್ಲಿ ಮೀನು ಸಾಕಬೇಕು ಅಂತ ಮುಂದೆ ಮಾಡ್ಕೊಂಡಿದ್ದೀವಿ ಸರ್. ಮಾಡ್ಬೋದು ನೀವು ಮತ್ತೆ ಮನೆಯವ್ರ ಕೈನಲ್ಲಿ ಮೀನಿಂದು ಏನಾರು ಮಾಡಿಸ್ಕೋಬಹುದು. ಹೌದು ಸರ್. ಅಲ್ವಾ, ಚಪಾತಿ ಜೊತೆ ಚೆನ್ನಾಗಿ ಮೀನು ಸ್ವಲ್ಪ ಸ್ವಲ್ಪ ಬಿಟ್ಟಿದೀವಿ ಅಲ್ಲಿ, ಅಂದ್ರೆ ನಾವೇನು ಹಿಡಿತಿಲ್ಲ, ಎಲ್ಲ ಬೇರೆ ಇಟ್ಕೊಂಡು ಹೋಗ್ತಾರೆ ಸರ್ ಅಷ್ಟೇ. ನಿಮಗೂ ಆಸೆ ಇದೆಯೇನವ ನಳಿನ ಮೀನು ಸಾಕ್ಬೇಕು ಅಂತ? ಸಾಕ್ಬೇಕು ಅಂತ ಆಸೆ ಐತೆ ಸರ್. ಹೌದಾ? ವ್ಯವಸಾಯ ಮಾಡ್ತಿದ್ದೀರಿ, ರೈತನ ಮದುವೆ ಆಗಿದ್ದೀರಿ, ಸಂತೃಪ್ತವಾಗಿದ್ದೀರಾ? ಖುಷಿಯಾಗಿದ್ದೀವಿ ಸರ್. ಮುಂದೆ ಏನು ಮಾಡಿದ್ರೆ ಒಳ್ಳೇದಾಯ್ತದೆ ಅನಿಸ್ತದೆ ನಮಗೆ? ಇನ್ನೂ ಏನು ಮಾಡಬೇಕು ನಿಮ್ಮ ಸಲಹೆ ಯಜಮಾನರಿಗೆ? ಅದೇ ಏನಾದ್ರು ಒಂದೊಂದು ಮಾಡ್ತಾ ಇರಬೇಕು ಸರ್, ನಮಗೂ ಅನುಕೂಲ ಆಗಂಗೆ. ಇರೋದನ್ನೇ ಚೆನ್ನಾಗಿ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಹೋಗಬೇಕು. ಆತ್ಮೀಯ ಕೇಳುಗರೆ, ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ ನಮ್ ಕಂಪನಿ ನಮ್ ಕಂಪನಿ ಜನವರಿ 30 ಗುರುವಾರ ತೋಟಗಾರಿಕಾ ಬೆಳೆಗಳ ಮೌಲ್ಯವರ್ಧನಾ ತಾಂತ್ರಿಕತೆಗಳನ್ನು ಕುರಿತು ಮೈಸೂರಿನ ಕೇಂದ್ರ ಆಹಾರ ತಂತ್ರಜ್ಞಾನ ಸಂಶೋಧನಾಲಯದ ವಿಜ್ಞಾನಿ ಡಾಕ್ಟರ್ ಪುಷ್ಪಮೂರ್ತಿ ಅವರೊಂದಿಗೆ ಸಂದರ್ಶನವಿದೆ. ಎಲ್ಲ ವಿಧವಾದ ಮಾಹಿತಿ, ಒಂದು ಕ್ವಾಲಿಟಿ ಸ್ಪೆಸಿಫಿಕೇಷನ್ ಇರ್ಬೋದು, ಹೆಂಗೆ ಸ್ಟೋರ್ ಮಾಡ್ಬೋದು, ಮತ್ತು ಹೇಗೆ ನಾವು ಇನ್ಸೆಕ್ಟ್ಸ್ನ ಅವಾಯ್ಡ್ ಮಾಡ್ಬೋದು, ಮತ್ತು ಕ್ಯೂರಿಂಗ್ ಹೆಂಗೆ ಮಾಡೋದು, ಡ್ರೈಯಿಂಗ್ ಹೆಂಗೆ ಮಾಡೋದು, ಎಲ್ಲ ಒಂದು ವಿವಿಧ ಟಾಪಿಕ್ಸ್ ಮೇಲೂ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಕೇಳಿ ನಮ್ಮ ಕಂಪನಿ ಕಟ್ಟಿ ನಿಮ್ಮದೇ ಕಂಪನಿ ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿನ ನಿಮ್ಮಿಂದಲೇ ನೇರವಾಗಿ ನಮ್ಮ ಕೇಳುಗರು ಪಡಿಬೇಕು ಅಂತಾದರೆ ಸಂಪರ್ಕ ಮಾಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆ ಏನು ನಳಿನಾ ಮೇಡಮ್? ಸೊನ್ನೆ ಎರಡು ಎರಡು ಐದು ಏಳು ಒಂಬತ್ತು ಐದು ಐದು ಎಂಟು. ಇನ್ನೊಂದ್ಸರಿ ಹೇಳ್ತೀರಾ? ಏಳು ಸೊನ್ನೆ ಎರಡು ಎರಡು ಐದು ಏಳು ಒಂಬತ್ತು ಐದು ಐದು ಎಂಟು. ಇನ್ನೊಂದ್ಸರಿ ಹೇಳ್ಬಿಡಿ. ಏಳು ಸೊನ್ನೆ ಎರಡು ಎರಡು ಐದು ಏಳು ಒಂಬತ್ತು ಐದು ಐದು ಎಂಟು. ನಿಮ್ದು ನಾಗೇಶಣ್ಣ? ಒಂದು ಸರ್, ಒಂಬತ್ತು ಏಳು ನಾಲ್ಕು ಒಂದು ಐದು ಸೊನ್ನೆ ಐದು ಏಳು ನಾಲ್ಕು ಮೂರು. ನಿಧಾನ ಕೇಳೋಣ ಒಂದ್ಸರಿ. ಒಂಬತ್ತು ಏಳು ನಾಲ್ಕು ಒಂದು ಐದು ಸೊನ್ನೆ ಐದು ಏಳು ನಾಲ್ಕು ಮೂರು ಸರ್. ಇನ್ನೂ ಒಂದ್ಸರಿ ನಿಧಾನವಾಗಿ ಹೇಳಿ. ಒಂಬತ್ತು ಏಳು ನಾಲ್ಕು ಒಂದು ಐದು ಸೊನ್ನೆ ಐದು ಏಳು ನಾಲ್ಕು ಮೂರು. ಒಳ್ಳೆಯದು ನಾಗೇಶ್ ಅವರೇ ಮತ್ತು ನಳಿನಾ ಅವರೇ, ಇದುವರೆಗೂ ವ್ಯವಸಾಯದ ನಿಮ್ಮ ಅನುಭವನ ಭಾಳ ಚೆನ್ನಾಗಿ ನಮ್ಮ ಜೊತೆ ಹಂಚಿಕೊಂಡ್ರಿ. ಒಳ್ಳೇದಾಗಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ವಂದನೆಗಳು, ನಮಸ್ಕಾರ. ಸುಸ್ಥಿರ ಹೈನುಗಾರಿಕೆ ಕುರಿತ ಸಂವಾದದಲ್ಲಿ ಇದುವರೆಗೆ